ਐਸੀ ਹੈ ਜੀਵਨ ਲਾਭ ਜੋ ਦੇ ਪ੍ਰੋਫਿਟ ਮਿਲਗੇ ਨਾਨ ਸਟਾਪ LIC ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 51. ವಿಷಯ, ನೀವು ಸೇವಿಸುವ ತಂಬಾಕು ನಿಮ್ಮ ಮನೆಯವರನ್ನು ಅನಾಥರನ್ನಾಗಿಸುತ್ತದೆ, ಹಿಂದೆ ಕೂಡಲೇ ಇದನ್ನು ಬಿಟ್ಟು ಬಿಡಿ. ಭಾಗ 1. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ನೀವು ಸೇವಿಸುವ ತಂಬಾಕು ನಿಮ್ಮ ಮನೆಯವರನ್ನ ಅನಾಥರನ್ನಾಗಿ ಮಾಡುತ್ತದೆ, ಹಿಂದೆ ಈಗಲೇ ಇದನ್ನ ಬಿಟ್ಟು ಬಿಡಿ ಕುರಿತು ಮೊದಲನೇ ಭಾಗದ ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಅದೇನ ಸ್ವಲ್ಪ ಸರಿಯಾಗಿ ನೋಡಿ ಡಾಕ್ಟ್ರೆ, ಮೈಗೆ ಯಾಕೋ ಅಷ್ಟು ಚೆನ್ನಾಗಿಲ್ಲ. ಹೀಲೆಣ್ಣೆ ಹಾಕ್ತಾ ಇರೋ ಎತ್ತಿನ ಗಾಡಿ ಚಕ್ರ ಕೊರ ಕೊರ ಕೊರ ಅನ್ನತ್ತಲ್ಲ, ಹಂಗೆ ನನ್ನ ಎದೆ ಗುಂಡಿಗೆ ಒಳಗೆ ಒಂದೇ ಸಮಕ್ಕೆ ಶಬ್ದ. ನಮ್ಮನೆ, ಪಕ್ಕದ ಮನೆ, ಆಚೆ ಮನೆ, ಈಚೆ ಮನೆಗೆಲ್ಲ ಕೇಳಿಸುತ್ತೆ. ನಿಮ್ದೇನು ಶ್ವಾಸಕೋಶನೋ ಹಳೆ ಮೈಕ್ ಸಟ್ಟು. ಆಯ್ತು ನೋಡೋಣ, ಎದ್ರಬೇಡಿ. ಡಾಕ್ಟ್ರು ಅಂತ ನಾವ್ ಇರೋದೇ ಯಾಕೆ? ಪರೀಕ್ಷೆ ಮಾಡ್ತೀವಿ, ಏನಾದ್ರೂ ಮಾಡೋಣ. ಒಳ್ಳೇದ್ ಹೇಳಿದ್ರಿ ಡಾಕ್ಟ್ರಮ್ಮ, ಈ ಮನುಷ್ಯ ಎದ್ರೋ ಪೈಕಿನ. ಅದೆಲ್ಲ ಏನಿದ್ರು ಸ್ವಲ್ಪ ತಿಳುವಳಿಕೆ ಇದ್ದವ್ರಿಗೆ ಹೇಳ್ಬೋದಾದಂತ ಮಾತ್ ಕಣ್ರಮ್ಮ. ದಡ್ರಿಗೆ ಭಯ ಎಲ್ಲಿರುತ್ತೆ ಹೇಳು. ಎಲ್ಲ ಅವ್ರ ಮಟ್ಟಿಗೆ, ಅವ್ರ ಬುದ್ಧಿವಂತರೇ ಬಿಡಿ. ಆಯ್ತು, ನೀವೇ ಬಾರಿ ಬುದ್ಧಿವಂತರು ಅಂತಲೇ ಅಂದ್ಕೊಳ್ಳಿ. ಅದಿರ್ಲಿ, ನೀವೇನು ಇವರ ಬೆಂಬಲಕ್ಕೆ ಬಂದಿರೋರೋ ಇಲ್ಲ ನಿಮಗೂ ಏನಾದ್ರೂ ಸಮಸ್ಯೆ ಇದೆಯೋ? ಇಬ್ರು ಒಂದೇ ಊರ ಹೆಂಗೆ? ಹೌದು ಡಾಕ್ಟ್ರೆ, ಇಬ್ರದು ಒಂದೇ ಊರು. ಇದು ಇನ್ನೊಬ್ರಿಗೆ ಸಹಾಯ ಮಾಡೋ ಪೈಕಿನ. ನೀವು ಒಳ್ಳೇದ್ ಹೇಳಿದ್ರಿ, ಆದ್ರೂ ಮೇಡಮ್ನರೆ, ನಮ್ ಜಯಮ್ಮನ ಬುದ್ಧಿವಂತಿಕೆ ಬಗ್ಗೆ ಸುತ್ತ ಹೊತ್ತಾಳಿಗೆ ಗೊತ್ತು. ದುಡ್ಡು ಒಡವೆ ಡಬ್ಬಲ್ ಮಾಡಿಕೊಡ್ತೀವಿ ಅಂತ ಯಾರೋ ಹೇಳಿದ್ಕೆ, ಅವ್ರ ಮನೆಗ್ ಕರೆಸಿ ಪೂಜೆ ಮಾಡಿಸಿ ಎಲ್ಲ ಕಳ್ಕೊಂಡು 6 ತಿಂಗಳು ಹಾಸಿಗೆ ಬಿಟ್ಟು ಎದ್ದಿರ್ಲಿಲ್ಲ, ಜನಕ್ ಮುಖನೇ ತೋರಿಸಿರ್ಲಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ, ಇಬ್ರು ಬುದ್ಧಿವಂತರೆ ಬಿಡಿ. ನಿಮ್ ಕತೆ ಹೇಳಿ, ನಿಮ್ ಕತೆ ಕೇಳ್ತಾ ಹೋದ್ರೆ ನಾವು ಆಸ್ಪತ್ರೆ ಮುಚ್ಚಿ ನಿಮ್ ಜೊತೆಗೆ ಬರ್ಬೇಕಾಗುತ್ತೆ. ಅದಿರ್ಲಿ, ನಿಮ್ದು ಸಮಸ್ಯೆ ಏನು ಜಯಮ್ಮರೇ? ಅದು ಯಾಕೋ ಬಾಯಿ ಹಂಗೆ ಬಿಗಿಯಾಗಿ ಹಿಡ್ಕೊಂಡಂಗಾಗುತ್ತೆ ಡಾಕ್ಟ್ರಮ್ಮ. ಅದು ಅಲ್ದೆ ಒಂಥರ ಮರಗಟ್ಟಿದಂಗಾಗುತ್ತೆ. ಏನು ಅಡಿಗೆ ತಿಂಡಿ ಮಾಡ್ಕೊಂಡು ತಿಂದ್ರು ನಾಲ್ಗಿಗೊಂಚೂರು ರುಚಿನೂ ಹತ್ತಲ್ದು ಅಂತೀನಿ. ಹಂಗಂತೀರಾ? ಆದ್ರೂ ಯಾಕೋ ನಿಮ್ಮನ್ನ ನೋಡಿದ್ರೆ ಯಾವತ್ತೂ ಅಡಿಗೆ ಮಾಡಿದವ್ರ ತರ ಕಾಣ್ತಾ ಇಲ್ವಲ್ಲ, ಏನ್ ಕೆಲ್ಸ ಮಾಡ್ತೀರಿ? ರೈತಾಪಿ ಬದುಕು ಡಾಕ್ಟ್ರೆ, ಇಬ್ಬರದು ಒಂದೇ ಊರು. ನಮ್ ಜಯಮ್ಮ ಭಜನೆ ಮಾಡ್ತೀನಿ, ಕೋಲಾಟ ಆಡ್ತೀನಿ, ಭಾಷಣ ಮಾಡ್ತೀನಿ ಅಂತ ಈ ಹೊಲ ಮನೆ ಬದುಕಿಗಿಂತ ದೇಶಾವರಿನ ಸ್ವಲ್ಪ ಜಾಸ್ತಿ ಇಂದ್ಕೊಳ್ಳಿ. ಸಮಾಜ ಸೇವೆ ಕೆಲ್ಸ, ಹಂಗಾಗಿ ಸಮಯಕ್ ಸರಿಯಾಗಿ ಊಟ ತಿಂಡಿ ಮಾಡಲ್ವೇನೋ. ಆಹಾರ ಸರಿಯಾದ ಸಮಯಕ್ಕೆ ತಗೊಂಡಿಲ್ಲ ಅಂದ್ರೆ ಇಲ್ದೇ ಇರೋ ಕಾಯಿಲೆಗಳು ಬರ್ತಾವಿ. ಏ ಹಂಗೇನಿಲ್ಲ ಹೇಳ್ರಿ ಡಾಕ್ಟ್ರಮ್ಮ, ಒಟ್ಟಿಗೆ ಅವತ್ತು ಮೋಸ ಮಾಡೋ ಜಾಯಮಾನ ನಂದಲ್ಲ. ನಾನು ಬದುಕು ಸ್ವಲ್ಪ ಕಮ್ಮಿ ಆದ್ರೂ ಹೋಗ್ಲಿ, ಹೊಟ್ಟೆ ದಿಪ್ಪಾಗಿರ್ಬೇಕು ಅನ್ನೋ ಪೈಕಿ. ಹಂಗಲ್ಲ, ನಮ್ಮ ಹೊಟ್ಟೆಯ ನಾವೇ ನೋಡ್ಕೊಳ್ಳಿದ್ರೆ ಬೇರೆಯವ್ರೇನ್ ನೋಡ್ಕೊಳಕ್ ಆಗ್ತಿತ್ತಾ ಅಂತೀನಿ. ಹೌದಮ್ಮ, ತಮ್ಮ ಲಗೇಜಿಗೆ ತಾವೇ ಜವಾಬ್ದಾರು ಅನ್ನೋ ತರ ನಮ್ಮ ಹೊಟ್ಟೆಗೆ ನಾವೇ ಜವಾಬ್ದಾರರು. ಮಾತೆ ಇಲ್ವಾ, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ. ಅದು ಜಯಮ್ಮನಿಗೆ ಒಂದು ಮಾತಲ್ಲ ಬಿಡಿ, ಅಂತ ಗ್ರಾಚಾರ ಜಯಮ್ಮನಿಗೆ ಏನ್ ಬಂದಿರೋದು? ಒತ್ತು ಹುಟ್ಟೋದು ಎಷ್ಟು ದಿಟ್ಟುವೋ ನಮ್ ಜಯಮ್ಮ. ಬಹುಕೃತ ವೇಷ ಹಾಕಿದ್ರು ಪರವಾಗಿಲ್ಲ, ಉದರ ಪೋಷಣೆ ತಪ್ಸಲ್ಲ. ಮತ್ತೆ ಅದೇನ್ ಬಾಯಿ ರುಚಿ ಇಲ್ಲ, ಊಟ ತಿಂಡಿ ಸರಿಯಾಗಿ ಸೇರಲ್ಲ ಅನ್ನೋ ಸಮಸ್ಯೆ ಅವರೇನು ಸುಮ್ ಸುಮ್ನೆ ಹೇಳ್ತಾರ ಶಿವಣ್ಣ? ಹಂಗೇಳಿ ಮೇಡಮ್ ನರೇ, ಈ ಅಸಾಮಿ ಬಲು ನೀತ್ವತ್ ನಂಗೆ ಮಾತಾಡೋದ್ ಕೇಳಿ ಈ ಮನುಷ್ಯ ಬಲು ಒಳ್ಳೆಯವನು ಅಂತ್ಕೋಬೇಡ್ರಿ. ಯಾವತ್ತು ಹೋಟ್ಲ್ ವಾಸನೆ ನೋಡ್ಕೊಂಡು ಬಾಯಲ್ಲಿ ಜೆಲ್ ಸುರಿಸ್ಕೊಂಡು ಕೈ ಬಾಯಿ ಒಂದು ತೊಳೆದಂಗೆ ಸಿಕ್ ಸಿಕ್ಕಿದ್ನೆಲ್ಲ ತಿಂದದ್ದೇ ಇದು ಆ ಜಾತಿದು. ಅವ್ರದಿರ್ಲಿ, ನೀವು ತುಂಬಾ ಸ್ವಚ್ಛವಾಗಿರಂಗ್ ಕಾಣ್ತೀರಾ, ಆದ್ರೂ ಏನೋ ಒಂಥರ. ಓಹೋ, ಅದ ಆ ಅಮ್ಮ ತಿನ್ನೋ ಗುಟ್ಕಾದ ವಾಸನೆ ನಿಮಗೆ ಹಂಗ ಅನ್ನಿಸ್ತಾ ಐತೆ ಮೇಡಮ್ ನಾರೇ? ಅಯ್ಯೋ, ಅದನ್ನೇನು ಒಂದಿಷ್ಟು ತಿನ್ನುತ್ತಾ ಈ ಅಮ್ಮ, ಒಳ್ಳೆ ದನ ಮೇವು ತಿಂದಂಗಾಗತ್ತೆ, ಅದನ್ನ ನೋಡಿದ್ಕೆ ಸಾಕಾಗತ್ತೆ. ನನ್ ಕೈಲಾಗಲ್ಲಪ್ಪ, ನನ್ ಕೈಲಾಗಲ್ಲ. ನೋಡಿದ್ರೇನ್ ಜಯಮ್ಮ, ಇವ್ರಿಗಿರೋವಷ್ಟು ತಿಳುವಳಿಕೆ ನಿಮಗಿಲ್ವಲ್ಲ. ವೆರಿ ಗುಡ್ ಶಿವಣ್ಣಾರೇ, ವೆರಿ ಗುಡ್. ಇವೆಲ್ಲ ಕೆಟ್ಟ ಅಭ್ಯಾಸಗಳು ಅಂತ ನಿಮಗೆ ಗೊತ್ತಿದೆಯಲ್ಲ, ಅಷ್ಟು ಸಾಕು ಬಿಡಿ. ಏ ಹೋಗಿ ಹೋಗಿ, ಎಂತವ್ರ ಮಾತ್ ನಂಬ್ತೀರಿ ಡಾಕ್ಟ್ರಮ್ಮ? ಸಕಲ ಗುಣ ಸಂಪನ್ನ ಈ ಶಿವಣ್ಣ, ಒಂದಿಷ್ಟು ಕೆರೆ ನೀರ್ ಕುಡ್ದಿದ್ದಾರೆ ಈ ಮನುಷ್ಯ. ಮಳ್ಳಂತ ಮಾತು ಕಳ್ಳಂತ ಕೆಲ್ಸ ಅಂತೀನಿ. ನೀವಿಬ್ರು ಒಂದೇ ತರ ಇದ್ದಂಗಿದ್ದೀರ್ ಬಿಡಿ. ತಕ್ಕ ಬಿಟ್ರೆ ಸಿಕ್ಕ. ಇಲ್ಲಿಂದ ಹೋದ್ಮೇಲೆ ಇಬ್ರು ಒಟ್ಟಿಗೆ ಸೇರಿ ಸುಮ್ನೆ ಹಾಡ್ಕೊಳ್ಳೋ ಪೈಕಿ ಅಂತ ನಮಗೂ ಗೊತ್ತು. ನಮ್ ಸರ್ವಿಸ್ನಲ್ಲಿ ನಿಮ್ಮಂತ ಆಗ್ಲಕಾಯಿ ಬೇವಿನಕಾಯಿ ಎಷ್ಟ್ ಜನ ನೋಡಿಲ್ಲ ನಾವು ಅಂತೀನಿ. ನಿಮಗೂ ಗೊತ್ತಾಗ್ಬಿಡ್ತ ನಮ್ ಬೆಡಗಿನ ವಿದ್ಯೆ. ನಮ್ದು ಒಂಥರ ಓತಿಕೇತ ಬೇಲಿ ಸಂಬಂಧ. ಹೋಗ್ಲಿ ಬಿಡಿ ಡಾಕ್ಟ್ರೆ, ಇದು ಒಂಥರ ಹುಟ್ಟುಗುಣ ಸುಟ್ರು ಹೋಗಲ್ಲ ಅನ್ನೋ ಕತೆ. ನಮ್ ಸುದ್ದಿ ಬಿಡಿ, ನೀವು ದೊಡ್ಡವರಲ್ವಾ, ಆ ವಿಷಯ ಬಿಟ್ಬಿಡಿ. ಅತ್ಲ ಹೋಗ್ಲಿ, ನನ್ ಸಮಸ್ಯೆ ಕೇಳಿ. ಎದೆ ಅನ್ನೋದು ಯಾವಾಗ್ಲೂ ಡೌಡವ ಡೌಡವ ಅಂತ ಒಂದೇ ಸ್ವಲ್ಪ ಕೊಡ್ಕಂತ ಇರುತ್ತೆ ಡಾಕ್ಟ್ರೆ. ಯಾವಾಗ್ಲೂ ಹಂಗಾಗುತ್ತಾ, ಅಪರೂಪಕ್ಕ ಹಂಗಾಗುತ್ತಾ, ಯಾವ ಸಮಯದಲ್ಲಿ ಹಿಂಗಾಗುತ್ತೆ, ಎಷ್ಟು ದಿವಸದಿಂದ ಈ ರೀತಿ ಆಗ್ತಾ ಇದೆ? ಇದೇನು ಇವತ್ತಿಂದಲ್ಲ ಮೇಡಮ್ ನರೇ, ಒಂದು 15 ವರ್ಷದಿಂದ ಈ ಶಿವಣ್ಣಂಗಿದು ಇದ್ದಿದ್ದೇ ಬರೀ ಹಳೆ ಕತೆ ಅಂತೀನಿ. ಇದನ್ ಕೇಳಿ ಕೇಳಿ ಇವ್ರ ಮನೆಯವರು ಸಾಕಾಗಿ ಇದನ್ನ ಕೈ ಬಿಟ್ಟದಾರಿ. ದಿನಾ ಸಾಯರ್ಗ ಹೇಳೋರ್ ಯಾರು ಅಂತೀನಿ. ಅಂದ್ರೆ ಮನುಷ್ಯ ಇದ್ರೆ ಇರ್ಲಿ, ಹೋದ್ರೆ ಹೋಗ್ಲಿ ಅಂತನಾ? ಅದಕ್ಕೆ ಮತ್ತೆ ಆರೋಗ್ಯ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳೋದು. ಆ ವಿಷಯ ಬಿಡಿ, ಮತ್ತೆ ಬೇರೆ ರೀತಿಯ ಯಾವ ಸಮಸ್ಯೆ ಆಗುತ್ತೆ ಶಿವಣ್ಣರೇ? ಜೋರಾಗಿ ನಡಿಯಕ್ಕಾಗಲ್ಲ ಡಾಕ್ಟ್ರೆ, 4 ಹೆಜ್ಜೆ ನಡೆದ್ರೆ ಸಾಕು, ಬಲು ಸುಸ್ತಾಗತ್ತೆ ಬಲು ಸುಸ್ತಾಗತ್ತೆ. ಊರ್ ಮುಂದಿನ ಹೋಟ್ಲ ತನಕ ಹೋಗಕ್ಕಾಗಲ್ಲ. ಹಿಂಗಾಗಿ ಮೊನ್ನೆ ಯಾವ್ದು ಎತ್ಲು ಮುಟ್ಟದ ಕಂತ್ರಿ ಬೀದಿ ನಾಯಿ ಕುನ್ನಿ ನನ್ನ ಕಚ್ಚಿಬಿಡದೆ. ಏನ್ ಮಾಡ್ತೀರಾ, ಓಡಕ್ಕೂ ಆಗಲ್ಲ ಒಡಿಯಕ್ಕೂ ಆಗಲ್ಲ. ಯಾಕೋ ನೋಡಿದ್ರೆ ಆ ನಾಯಿಗೆ ನಿಮ್ಮ ಕೈಲಾಗದ ಪರಿಸ್ಥಿತಿ ಬಗ್ಗೆ ಜಯಮ್ನೇ ವಟ್ಟ ಕೊಟ್ಟಿರ್ಬೇಕು ಅನ್ಸುತ್ತಲ್ಲ ಶಿವಣ್ಣ? ನಾನೇ ಯಾಕೆ ಹೇಳಕ್ ಹೋಗ್ಲಿ ಮೇಡಮ್ ನರೇ, ಶಿವಣ್ಣನ್ ಮೇಲೆ ಆ ನಾಯಿಗೆ ಯಾವ್ದೋ ಹಳೆ ಸಿಟ್ಟಿತ್ತು ಅಂತ ಕಾಣುತ್ತೆ. ಈಗ ಸಮಯ ಸಿಕ್ತಲ್ಲ, ಚೇಡ್ ತೀರಿಸ್ಕೊಂಡಿತ್ತೆ. ನಡಿಬೇಕಾದ್ರೆ ಆ ನಾಯಿ ಏನ್ ಹಿಂಸೆ ಕೊಟ್ಟದ್ನ ಏನ್ ಕತೆನ? ಅದಕ್ಕೆ ಮತ್ತೆ ಚೆನ್ನಾಗಿದ್ದಾಗ ಅಷ್ಟೊಂದ್ ಮೆರಿಬಾರ್ದು ಅಂತ ಹೇಳೋದು. ಮತ್ತೆ ಹೋಗ್ಲಿ, ಊಟ ನಿದ್ರೆ ಎಲ್ಲ ಸರಿಯಾಗಿ ಆಗುತ್ತಾ ಶಿವಣ್ಣ? ಸರಿಯಾಗಿ ಹಸಿವಾಗೋದು, ಕಣ್ ತುಂಬಾ ನಿದ್ರೆ ಬರೋದು, ಇವೆರಡು ಸರಿಯಾಗಿ ಆದ್ರೆ ಎಷ್ಟೋ ಕಾಯಿಲೆ ಬರೋದಿಲ್ಲ ಗೊತ್ತಾ? ಎಲ್ಲೇ ಊಟ ಎಲ್ಲೇ ನಿದ್ದೆ ಡಾಕ್ಟ್ರೆ, ಇಷ್ಟು ತಿಂದ್ರೆ ಸಾಕು, ಇಷ್ಟೋ ತಿಂದಂಗಾಗತ್ತೆ. ಆದ್ರೆ ಒಂದು ಗಳಿಗೆ ಬಿಟ್ಕೊಂಡು ಆಗ್ಲೇ ಮತ್ತ ಹೊಟ್ಟಸ್ದಂಗಾಗತ್ತೆ. ಏನಾದ್ರೂ ಹುಡುಗಿ ತಿನ್ನಕ್ಕೆ ಅಂತ ಅಡಿಗೆ ಮನೆಗೆ ಹೋದ್ರೆ ನಮ್ಮ ಹೆಂಗಸ್ರು, ಏ ಹೊಟ್ಟೆಯಾಳ ಅದೇನ್ ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಡಬ್ಬ ತಡ್ಕಾಡ್ತೀಯೋ ಅಂತ ಉಗಿದು ನಾಯಿಗೆ ಓಡಿಸ್ದಂಗ ಆಚೆಗೆ ಓಡಿಸುತ್ತೆ. ನೀವೋ ನಿಮ್ದು ಕತೆಯೋ, ಅದು ಹೋಗ್ಲಿ, ನಿದ್ದೆ ಕತೆ ಹೇಳಿ. ಶಿವಣ್ಣ ಸರಿಯಾಗಿ ನಿದ್ದೆ ಮಾಡಿ ಎಷ್ಟು ವರ್ಷ ಆಯ್ತೋ ಏನೋ, ಒಂಥರ ಗೂಬೆ ಜಾತಿದು. ರಾತ್ರಿ ಎಲ್ಲ ತೊಯ ತೊಯ ಅಂತ ಕೆಮ್ಕೊಂಡು ಕ್ಯಾ ಕ್ಯಾ ಅಂತ ಕ್ಯಾಕರಿಸ್ಕೊಂಡು ಥೂ, ಇದು ನಿದ್ದೆ ಮಾಡಲ್ಲ, ನಿದ್ದೆ ಮಾಡೋರ್ಗೂ ಬಿಡಲ್ಲ ಕಣ್ರವ ಇದು. ಮೊದಲು ನೀವು ಈ ಸಮಸ್ಯೆಗೆ ಎಲ್ಲಾದ್ರೂ ತೋರಿಸಿದ್ರ ಶಿವಣ್ಣರೇ? ಇದಕ್ಕೆಲ್ಲ ಏನ್ ತೋರಿಸೋದು ಅಂತ ನಮ್ಮೂರ್ ಪೇಟಿ ಅಂಗಡಿ ಪರಮಾಯಿಸಿತವ ಕೆಂಪಣ್ಣದ ಮಾತ್ರೆ ತಗೊಂಡು ನುಂಗ್ತಾ ಇದ್ದೆ. ಆ ಮಾತ್ರೆನ ಯಾವಾಗ ನುಂಗಬೇಕು, ಹೆಂಗ ನುಂಗಬೇಕು, ಎಷ್ಟು ನುಂಗಬೇಕು, ಯಾವ್ದ್ರ ಜೊತೆಯಲ್ಲಿ ನುಂಗಬೇಕು ಅಂತ ಎಲ್ಲ ಅವನೇ ವಿವರವಾಗಿ ಹೇಳ್ತಾನೆ. ಅವನು ಒಂಥರ ಸಣ್ಣ ಡಾಕ್ಟರ್ ಇದ್ದಂಗೆ ಬಿಡ್ರಿ, ಒಂದೊಂದ್ ಕಾಯಿಲೆಗೂ ಒಂದೊಂದು ಬಣ್ಣದ ಮಾತ್ರೆ ಇಟ್ಕೊಂಡಿದ್ದಾನೆ. ಅದ್ ಯಾವ ಮಾತ್ರೆನೋ ಏನೋ, ಅವ್ರು ಕೊಡೋದು ನೀನು ಅದನ್ನ ಉಪಯೋಗಿಸೋದು ಎರಡೂ ಕೂಡ ದೊಡ್ಡ ತಪ್ಪು ಶಿವಣ್ಣ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪನಾರು ಜವಾಬ್ದಾರಿ ಬೇಡವಾ ಹೇಳಿ. ಡಾಕ್ಟ್ರಮ್ಮ, ಆಸ್ಪತ್ರೆಗೆ ಹೋದ್ರೆ ಬಸ್ ಚಾರ್ಜು, ಇಂಜೆಕ್ಷನ್ನು, ಆಮೇಲೆ ಹೋಟ್ಲಿಗೆ ಹೋದ್ರೆ ಮಸಾಲೆ ದೋಸೆ, ಮೆಣಸಿನ್ಕಾಯಿ ಬೋಂಡ ಅಂತ ಸುಮ್ಮನೆಯ ಅನ್ಯಾಯವಾಗಿ ದುಡ್ಡು ಖರ್ಚಾಗುತ್ತೆ ಅಂತ ತಿಳ್ಕೊಂಡು ನಾವು ಹಿಂಗೆ ಮತ್ತೆ ಮಾಡೋದು ಕೆಂಪಮ್ಮ ಹತ್ರ ನುಂಗ್ ಬಿಡ್ತೀವಿ. ದುಡ್ಡು ಉಳಿಸೋಕ ಇನ್ಯಾವ್ದ್ರಿಂದ ಸಿಗ್ಲಿಲ್ವಾ ನಿಮಗೆ? ಅಲ್ರಿ, ಆರೋಗ್ಯಕ್ಕಿಂತ ದುಡ್ಡೇ ಹೆಚ್ಚ ಅಂದ್ಕೊಂಡ್ರೆ ಕಾಯಿಲೆ ಜಾಸ್ತಿ ಆಗದೆ ಇನ್ನೇನಾಗುತ್ತೆ ಹೇಳಿ. ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸ್ಬೇಕು. ಇಂಥ ಆರೋಗ್ಯ ವಿಷಯದಲ್ಲ ಉಳಿತಾಯ ಮಾಡೋದು. ಸುಮ್ಮನೆ ಮೇಡಮ್, ನರೇ ದುಡ್ಡು ಇದ್ರೆ ತಾನೇ ಉಳಿಸೋ ಮಾತು. ಅಜ್ಜಿ ನೈದಿದ್ದು ಮೊಮ್ಮಗ ನೋಡಿದಾರ ಸರಿಯಾತು ಅಂದಂಗೆ ನಮ್ಮ ಆದಾಯ ಖರ್ಚು ಅಲ್ಲಿಗಲ್ಲಿಗೆ ಸರಿಯಾಗುತ್ತೆ. ಆದ್ರೂ ಯಾವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಒಳ್ಳೆ ವಾತಾವರಣದಲ್ಲಿ ಇರ್ತೀರಿ, ನಿಮಗೆ ಆರೋಗ್ಯ ಸಮಸ್ಯೆ ಬರೋ ಹಂಗಿಲ್ಲ. ಎಲ್ಲಿ ಏನ ತಪ್ಪಾಗಿದೆ ಅಂತ ತಿಳಿತಾ ಇಲ್ವಲ್ಲ, ಪತ್ತೆ ಮಾಡೋಣ ಬಿಡಿ. ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಹಿಂದೆಲ್ಲ ಶ್ರೀಮಂತರಿಗೆ ಬರ್ತಾ ಇದ್ದ ಕಾಯಿಲೆಗಳು ಈಗ ಬಡೂರ್ ಬಗ್ರಿಗೂ ಬರ್ತಾ ಇದಾವಲ್ಲ, ಇದಕ್ಕೇನ್ ಹೇಳೋಣ? ಹಂಗ್ ನೋಡೋದಾದ್ರೆ ಇದು ಒಂಥರ ಸಮಾನತೆನೆ ಅಲ್ಲವ್ರ. ಚೆನ್ನಾಗಿ ಹೇಳಿದ್ರಿ ಜಯಮ್ಮ, ಮಾತು ಚೆನ್ನಾಗಿ ಹಾಡ್ತಿರಪ್ಪ. ಅದೆಲ್ಲಿ ಕಲ್ತಿರಿ ಇಷ್ಟೊಂದು ಮಾತನ್ನ? ಏನ್ ಕತೆ. ಸರಿ ಶಿವಣ್ಣ, ಈಗ ನಿಮಗೊಂದು ECG ಮಾಡಿ ನೋಡೋಣ. ಒಳಗೆ ರೂಮ್ಗೆ ನಡೀರಿ. ಅಂಗಿ, ಒಡವೆ, ಬಂಗಾರ ಏನಾದ್ರೂ ಇದ್ರೆ ತೆಗೆದ್ಬಿಡಿ. ಇರೋದಿಷ್ಟು ಒಡವೆ ಅದು ಬ್ಯಾಂಕಲ್ಲೈತೆ ಬಿಡ್ರಿ, ಅದ್ರ ಚಿಂತೆ ಬೇಡ. ಇದೇನ್ರಿ ಶಿವಣ್ಣ, ಇಷ್ಟೊಂದು ಬೀಡಿ ಇಟ್ಕೊಂಡು ಆಸ್ಪತ್ರೆಗೆ ಬಂದಿದ್ದೀರಾ? ಅದು ಹಿಂಗಾಯ್ತು ನೋಡ್ ಡಾಕ್ಟ್ರಮ್ಮ, ಮೊನ್ನೆ ಯಾರೋ ನಮ್ಮೂರಲ್ಲಿ ಒಬ್ರು ಹಿಂಗೆಯ ಆಸ್ಪತ್ರೆಗೆ ತೋರ್ಸಕ್ಕೆ ಅಂತ ಹೋಗಿದ್ರು. ಆಗ್ಲೇ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹಂಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ರು. ಅದಕ್ಕೂ ಈ ಬೀಡಿಗೂ ಏನ್ ಸಂಬಂಧ ಹೇಳಿ? ಪಾಪ, ಬೆಂಗಳೂರಲ್ಲಿ ಅವನಿಗೆ ಬೇಕಾದ ಬ್ರಾಂಡಿನ ಬೀಡಿ ಸಿಕ್ಕದೆ ಭಾರಿ ತೊಂದರೆ ಪಟ್ಬಿಟ್ನಂತೆ. ಅದಕ್ಕೆ ಹೆಂಗಾರ ಆಗ್ಲಿ ಅಂತ ನಾನು ಒಂದ್ 5-6 ಕಟ್ಟು ಬೀಡಿ ಟಾಕ್ ಇಟ್ಕೊಂಡೆ ಬಂದೆ ಡಾಕ್ಟ್ರೆ. ಅದಿರ್ಲಿ, ನಮ್ ಜಯಮ್ಮನ ಬ್ಯಾಗ್ ನೋಡ್ರಿ, ಬೇಕಾದ್ರೆ ಒಂದು ಬಂಡಲ್ ಗುಟ್ಕಾ ಪಾಕೆಟ್ ತಂದೈತೆ. ಅಲ್ರಿ, ಹಗ್ಲು ರಾತ್ರಿ ಅನ್ನದೇ ದುಡ್ದು ಜೀವನ ಮಾಡ್ತೀರಾ? ಇಂಥ ಕೆಟ್ಟ ಅಭ್ಯಾಸಗಳೆಲ್ಲ ಯಾಕೆ ಬೇಕು? ಮೈನಲ್ಲಿ 3 kg ಮಾಂಸ, 100 mL ರಕ್ತ ಇಲ್ವಲ್ಲ ಶಿವಣ್ಣ. ಹಂಗಂತ ಕೆಣಕ್ ನೋಡಿ, ಬಾಯಿಗೇನ್ ಕಮ್ಮಿ ಇಲ್ಲ, ಇದು ಒಂಥರ ಅವತಾರ ಪುರುಷ ಇದ್ದಂಗೆ. ಯಾರೇನು ಕಡಿಮೆ ಇಲ್ಲ, ಇಬ್ರು ಅವ್ರೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಅಲ್ಲೇ ಬರ್ದಿರ್ತಾರೆ. ಕಾಯಿಲೆ ಬಂದ್ರೆ ಹೆಂಗಿರುತ್ತೆ ಅನ್ನೋ ಚಿತ್ರನೂ ಹಾಕಿರ್ತಾರೆ. ಆದ್ರೂ ನಮಗೆ ಇದೆಲ್ಲ ತಿಳಿಯಲ್ವಾ? ಹೆಂಗಿದ್ರು ನನಗೆ ಓದಕ್ ಬರಲ್ಲ, ಆ ಚಿತ್ರ ಸರಿಯಾಗಿ ಏನು ಅಂತ ಗೊತ್ತೇ ಆಗಲ್ಲ. ಅದು ಅಲ್ಲದೆ ಮನುಷ್ಯ ಅಂದ್ರೆ ಏನಾದ್ರೂ ಒಂದು ತಲುಬು ಅಂತ ಬೇಕು ಮೇಡಮ್ ನರೇ, ಇಲ್ಲ ಅಂದ್ರೆ ಅದೆಂತ ಜೀವನ ಹೇಳಿ. ತಲುಬು ಅಂದ್ರೆ ಏನ್ರಿ ಅದು? ಅದೇ ಮೇಡಮ್ ನರೇ, ಬೀಡಿಸೋದು, ಹೊಗೆ ಸೊಪ್ಪು ತಿನ್ನೋದು, ಅಂತದ್ದು ಇಂಥದ್ದು ಕುಡಿಯೋದು, ಏನಾದ್ರೂ ಬಾಯಿಗೆ ಹಾಕೊಂಡು ಅಗಿಯೋದು, ಇದ್ದದ್ದೇ ಬೇಜಾರ್ ಕಳಿಯಕ್ಕೆ ಇದೆಲ್ಲ ಬೇಕಲ್ಲ. ಇದೆಲ್ಲ ಬೇಜಾರ್ ಕಳಿಯಲ್ಲ, ನಿಮ್ಮ ಜೀವನನೇ ಕಳೀತವೆ. ಅದ್ ಯಾವತ್ತು ಬುದ್ಧಿ ಬರುತ್ತೋ ನಿಮಗೆಲ್ಲ. ಈ ತಂಬಾಕನ್ನ ಬಳಸುವುದರಿಂದ ಆಗುವ ತೊಂದರೆ ಸಮಸ್ಯೆಗಳು ಒಂದಾ ಎರಡ. ಈಗ ಹೇಳಿದ್ರಲ್ಲ, ಇದು ಸರಿಯಾದ ಮಾತು. ನನಗೂ ಕೂಡ ಇದಿಲ್ಲ ಅಂದ್ರೆ ಈ ಎರಡ ಅನ್ನೋದು ಸರಿಯಾಗಿ ಆಗದೇ ಇಲ್ಲ ಡಾಕ್ಟ್ರೆ. ಅದೇನ್ ಮಾತು ಅಂತ ಆಡ್ತಿರ್ರಿ, ವಿದ್ಯೆ ಇಲ್ಲ ಅಂದ್ರೆ ಬುದ್ಧಿನಾದ್ರೂ ಬೇಡುವ? ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಸಂಬಂಧ ಐತೆ ಡಾಕ್ಟ್ರಮ್ಮನರೇ. ಇಲ್ಲ ಅಂದ್ರೆ ಅದು ಹೊಟ್ಟೆ ಒಳಗ್ ಹೋದ್ಮೇಲೆ ಇದು ಹೊಟ್ಟೆಯಿಂದ ಹೊರಗ್ ಬರೋದು ಯಾಕೆ ನೀವೇ ಹೇಳಿ. ನಂದು ಅದೇ ಪ್ರಾಬ್ಲಮ್ ಅಂತೀನಿ. ಇದು ಒಳಗ್ ಹೋಗಿಲ್ಲ ಅಂದ್ರೆ ಬೆಳಗ್ಗೆ ಹೊಟ್ಟೆ ಖಾಲಿ ಆಗದೇ ಇಲ್ಲ. ಹೊಟ್ಟೆ ಖಾಲಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ತಿನ್ನದ ಹೆಂಗ್ ಹೇಳ್ರಿ ಮತ್ತೆ? ನಿಮ್ಮ ಅವಿವೇಕಕ್ಕೆ ಏನ್ ಹೇಳೋಣ, ಇದೆಲ್ಲ ನಿಮ್ಮ ಮನಸ್ಸಿನ ಭ್ರಮೆ. ನೀವು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಿರೋ ದೇಹ ಕೂಡ ಅದೇ ರೀತಿ ವರ್ತಿಸೋಕೆ ಶುರು ಮಾಡುತ್ತೆ. ತಂಬಾಕಿನಲ್ಲಿ ವಿಪರೀತವಾದ ವಿಷಕಾರಿ ರಾಸಾಯನಿಕಗಳು ಇವೆ ಅನ್ನೋದು ಗೊತ್ತಾ ನಿಮಗೆ? ಎಲ್ಲಾದ್ರೂ ಉಂಟಾ ಡಾಕ್ಟ್ರೆ, ಯಾರೋ ನಿಮಗೆ ಸುಳ್ಳು ಹೇಳಬೇಕು ಬಿಡ್ರಿ. ಇಷ್ಟು ತಂಬಾಕಿನಲ್ಲಿ ಅಷ್ಟು ವಿಷಕಾರಿ ರಾಸಾಯನಿಕಗಳು ಇರೋಕೆ ಎಲ್ಲಿ ಸಾಧ್ಯ ಹೇಳಿ? ಬರೀ ಅಷ್ಟೇ ಅಲ್ಲ, ಅದರಲ್ಲಿ ಬಹುತೇಕ ರಾಸಾಯನಿಕಗಳು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಉಂಟು ಮಾಡುತ್ತೆ. ನಿಕೋಟಿನ್ ಎನ್ನುವ ವಿಷ ಒಂದೊಂದು ಸಮಸ್ಯೆನ ಉಂಟು ಮಾಡುತ್ತಾ? ಏನಪ್ಪ, ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅಂತಾರೆ, ಆದ್ರೆ ಈ ಅಭ್ಯಾಸ ಇಲ್ದವರಿಗೂ ಬರುತ್ತಲ್ಲ, ಅದಕ್ಕೇನ್ ಹೇಳ್ತೀರಾ? ಹಂಗಂತ ತಂಬಾಕು ಸೇವನೆ ಮಾಡೋದು ಸರಿ ಅಂತ ಹೇಳಕ್ಕಾಗುತ್ತಾ? ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು. ಆದ್ರೆ ತಂಬಾಕು ಸೇವನೆ ಮಾಡುವವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅನ್ನೋದನ್ನ ಯಾವತ್ತು ಯಾರು ಕೂಡ ಮರಿಬಾರ್ದು. ಬೀಡಿ ಸಿಗರೇಟ್ ಸೇದೋದ್ರಿಂದ ಲಕ್ವ ಒಡೆಯುತ್ತೆ ಅಂತ ಯಾರೋ ಹೇಳ್ತಾ ಇದ್ರು. ಆದ್ರೆ ಲಕ್ವ ಒಡೆದವರೆಲ್ಲ ತಂಬಾಕು ಬಳಸ್ತಾ ಇಲ್ಲ, ತಂಬಾಕು ಬಳಸೋರಿಗೆಲ್ಲ ಲಕ್ವ ಒಡೆಯಲ್ವಲ್ಲ. ಪಾರ್ಶ್ವವಾಯು ಬರೋದಕ್ಕೆ ಕೂಡ ಹಲವಾರು ಕಾರಣಗಳು ಇರಬಹುದು, ಆದರೆ ತಂಬಾಕು ಸೇವನೆಯಿಂದ ಈ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚು, ಮತ್ತು ಇಂತಹವರಿಗೆ ಆರೋಗ್ಯ ಸುಧಾರಿಸುವುದು ತುಂಬಾ ಕಷ್ಟ. ಹಂಗಂತ ಈ ಅಭ್ಯಾಸವನ್ನು ಬಿಡೋದು ಕೂಡ ಅಷ್ಟು ಸುಲಭ ಅಲ್ಲ ಡಾಕ್ಟರ್ ಅಮ್ಮನವರೇ. ಅವಳು ಯಾರಿಗೋ ಕಲ್ತದ್ ಬಿಡೆ ಕಳ್ಳಿ ಅಂದ್ರೆ ನಡುವಂತರದಲ್ಲಿ ಬಿಟ್ಟು ಮಣ್ಣು ತಿನ್ನ ಅಂತ ಹೇಳಿದ್ಲಂತೆ. ಹಂಗಾತು, ನಾವು ಅದನ್ ಬಿಟ್ರೆ ಅದು ನಮ್ಮನ್ ಬಿಡಲ್ವಲ್ಲ ಅಂತೀನಿ. ಇದರಿಂದ ಅಸ್ತಮ, ಮಕ್ಕಳಾಗದ ಸಮಸ್ಯೆ ಇವೆಲ್ಲ ಬರುತ್ತೆ. ಇದರಲ್ಲಿರುವ ಕಾರ್ಬನ್ ಮಾನಾಕ್ಸೈಡ್ ಶ್ವಾಸಕೋಶವನ್ನ ಹಾಳು ಮಾಡುತ್ತದೆ. ಇಷ್ಟಾದ್ರೂ ಈ ಅಭ್ಯಾಸವನ್ನು ಬಿಡೋದು ಕಷ್ಟ ಅಂತ ಹೇಳೋದು ಕೇವಲ ನೆಪ ಅಷ್ಟೇ. ನೀವ್ ಹೇಳಿದಷ್ಟು ಸುಲಭ ಅಲ್ಲ ಮೇಡಮ್ನರೇ. ನಾನು ಹಿಂಗೆ ಯಾರ್ದೋ ಒತ್ತಾಯಕ್ಕೆ ಬೀಡಿ ಸೇದದ್ ಬಿಡೋಣ ಅಂತ ಪ್ರಯತ್ನ ಮಾಡಿದೆ. ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಶಿ ಹಾಕೊಂಡು ಇದಕ್ಕೆ ಬೀಡಿ ಬಿಟ್ರಾಯ್ತು ಅಂತ ಅಂದ್ಕೊಂಡೆ. ಆದ್ರೆ ಕೊನೆಗೆ ಅದು ಇದು ಎರಡು ಉಳ್ಕೊಂಡು ಯಾರದ್ದೋ ಒತ್ತಾಯಕ್ಕೆ ಬಿಡ್ತೀನಿ, ಹೊಸ ಅಭ್ಯಾಸ ಮಾಡಿಕೊಂಡು ಹಳೆಯದನ್ನ ಬಿಡ್ತೀನಿ, ಕ್ರಮೇಣವಾಗಿ ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು. ಇದೆಲ್ಲ ಆಗೋ ಮಾತಲ್ಲ ಅಂತೀರಾ? ಬಿಡ್ಬೇಕು ಅಂದ್ರೆ ಇವತ್ತೇ ಬಿಟ್ಬಿಡ್ಬೇಕಾ? ಈಗ್ಲೇ ಬಿಟ್ಬಿಡ್ಬೇಕು ಅನ್ನಿ. ಬಲು ಕಷ್ಟ ಬಿಡ್ರಿ, ಹುಡುಗಾಟದ ಮಾತಲ್ಲ ಇದು. ಈ ತರ ಇಲ್ಲದೇ ಇರೋ ಕಾಯಿಲೆನೆಲ್ಲ ಹಿಡ್ಕೊಂಡು ಲೆಕ್ಕಕ್ಕೆ ನಾವು ಕೂಡ ಮನುಷ್ಯರು ಅಂತ ಬದುಕೋದು ಸುಲಭವಾ ಹೇಳಿ? ನಾವೊಂದು ಹೇಳಿದ್ರೆ ನೀವು ಮತ್ತೇನೋ ಹೇಳ್ತೀರ್ರಿ. ಏನ್ ಮಾಡ್ತೀರಿ ಡಾಕ್ಟ್ರೇ? ಊರಲ್ಲಿ ಯಾರ್ಯಾರು ಆ ಒಲೆಯಲ್ಲಿ ಬೀಡಿ ಹಚ್ಕೊಂಬಾರ್ಲ ಅಂತ ಬೀಡಿ ಕೊಟ್ಟು ಕಳ್ಸೋರು. ಆ ಬೀಡಿನ ಬಾಯಿಗಿಟ್ಕೊಂಡು ಒಲೆಯಲ್ಲಿ ಹಚ್ಚಿಸ್ಕೊಂತ ನಾನು ಕೂಡ ಇದನ್ನ ಕಲ್ತು ಬಿಟ್ಟೆ. ಏನ್ ಕಲ್ಸಿಲ್ಲ ಅಂದ್ರು ಇದನ್ನಾದ್ರೂ ಕಲ್ಸಿದಾರಲ್ಲ, ವಯಸ್ಸಿನಲ್ಲಿ ದೊಡ್ಡವರು ಅಂದ್ರೆ ಸಾಕ. ತುಂಬಾ ಜನ ಇಂತ ಅಭ್ಯಾಸಗಳನ್ನ ಹಿಂಗೆ ಡಾಕ್ಟರ್ ಕಲಿಯೋದು, ಮನೆಯಲ್ಲಿ ಊರಲ್ಲಿ ದೊಡ್ಡವರು ಪರಿಚಯದವರು ಸ್ನೇಹಿತರು ಇಂಥವ್ರನ್ನ ನೋಡಿನೇ ನಾವು ಕಲಿಯೋದು. ಹಿರಿಯ ಕಂಚಾಳಿ ಮನಮಂದಿಗೆಲ್ಲ ಅಂದಂಗೆ ದೊಡ್ಡವರು ಅನಿಸ್ಕೊಂಡವರು ಒಳ್ಳೆಯ ಅಭ್ಯಾಸಗಳನ್ನ ಕಲ್ತಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ, ಅವರೇ ಹಿಂಗ್ ಮಾಡಿದ್ರೆ ಚಿಕ್ಕವರು ಹಂಗ್ ಮಾಡ್ತಾರೆ. ಈಗ ನೀವು ಮಾಡ್ತಾ ಇರೋದು ಕೂಡ ಅದೇ ಕೆಲ್ಸ ತಾನೆ? ನಮಗೇನೋ ವಿದ್ಯೆ ಬುದ್ಧಿ ಇಲ್ಲ ಸರಿ, ಆನಾಡಿ ಓದಿ ಬರೆದು ದೊಡ್ಡ ಕೆಲಸ ಅಧಿಕಾರದಲ್ಲಿದ್ದವರು ಕೂಡ ಇದನ್ನೆಲ್ಲ ಕಲ್ತಿರ್ತಾರಲ್ಲ, ಅದಕ್ಕೇನು ಹೇಳ್ತೀರಾ? ಯಾರು ಮಾಡಿದ್ರೇನು, ಕೆಟ್ಟ ಅಭ್ಯಾಸ ಅಂದ್ರೆ ಕೆಟ್ಟದ್ದೇ, ಅದರಲ್ಲೂ ಅಂಥವ್ರು ಮಾಡೋದು ಇನ್ನೂ ದೊಡ್ಡ ತಪ್ಪು. ಯಾರೋ ಮಾಡ್ತಾರೆ ಅಂತ ನೀವು ಮಾಡೋದು ಸರಿಯೇ, ನೀವೇ ಹೇಳಿ. ಡಾಕ್ಟರ್ ಅಮ್ಮನವರೇ, ಅಷ್ಟೊಂದು ದೊಡ್ಡವರೇ ಇಂಥದ್ನೆಲ್ಲ ಉಪಯೋಗ ಮಾಡ್ತಾರೆ ಅಂದ್ರೆ ನಮ್ದೇನ್ ಲೆಕ್ಕ ಅಂತ ನಾವು ಮಾಡ್ತೀವಿ? ನೋಡಿ ಕಲಿ ಮಾಡಿ ತಿಳಿ ಅಂದಂಗೆ. ಏನ್ ಮಾತು ಅಂತ ಹಾಡ್ತೀಯಮ್ಮ, ಇಂಥದ್ನೆಲ್ಲ ಅಲ್ಲ ಕಣಮ್ಮ ಕಲಿಯೋದು ತಿಳಿಯೋದು, ಏನಾದ್ರೂ ಒಳ್ಳೆಯದರ ಬಗ್ಗೆ ಇದನ್ನ ಹೇಳಿರೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತ ಅರ್ಥ ಮಾಡ್ಕೊಳ್ತೀರಲ್ಲ, ಬಲು ಚಾಣುಕ್ಷರು ನೀವು. ಇಂತಹ ಅತಿ ಬುದ್ಧಿವಂತಿಕೆ ಮಾಡಿದ್ಕೆ ಈಗ ಆಸ್ಪತ್ರೆಗೆ ಬಂದಿರೋದು. ಮಾತಾಡಕ್ಕೇನ್ ದುಡ್ಡು ಕೊಡ್ಬೇಕಾ ಡಾಕ್ಟ್ರೆ? ಖಾಲಿ ಡಬ್ಬ ಜಾಸ್ತಿ ಶಬ್ದ ಮಾಡುತ್ತೆ ಅಂದಂಗೆ ನಮ್ಮಂತರು ಹಿಂಗೆ ಪ್ರಯೋಜನಕ್ಕೆ ಬಾರ ಮಾತಾಡ್ತಾನೆ ಮಾತಾಡ್ತಾನೆ ನಮ್ ಜೀವಮಾನ ಎಲ್ಲ ಕಳೆದು ಬಿಡ್ತೀವಿ. ಬುದ್ಧಿ ಬರೋದ್ರೊಳಗೆ ಆಗ್ಲೇ ವಯಸ್ಸಾಗೋಗಿರುತ್ತೆ. ಅಷ್ಟಾದ್ರೂ ತಮ್ಮ ತಪ್ಪು ಒಪ್ಪಿಕೊಳ್ಳೋಕೆ ಅಹಂಕಾರ ಅಡ್ಡ ಬಂದ್ರೆ ಅದು ಇನ್ನೂ ದೊಡ್ಡ ತಪ್ಪು. ತಿತ್ತಿಕೊಂಡು ನಡೆಯೋನೇ ದೊಡ್ಡ ಮನುಷ್ಯ ಶಿವಣ್ಣ. ಹೌದು ಡಾಕ್ಟ್ರಮ್ಮ, ಇಂಥ ಕೆಟ್ಟ ಅಭ್ಯಾಸಗಳನ್ನ ಕಲಿಯೋದ್ರಲ್ಲದೆ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದು ಮಾನವಂತರ ಲಕ್ಷಣ ಅಲ್ಲ. ನಮ್ದಂತೂ ಇಷ್ಟ ಆಯ್ತು, ನಮ್ ಮಕ್ಕಳಾದ್ರೂ ಇಂಥದ್ರಿಂದ ದೂರ ಇರ್ಲಿ. ಬೀಡಿ ಸಿಗರೇಟು ಗುಟ್ಕಾ ಜರದ ಮದ್ಯಪಾನ ಡ್ರಗ್ಸ್ ಜೂಜು ರೇಸು ಬೆಟ್ಟಿಂಗ್ ಇಂಥ ಅಭ್ಯಾಸಗಳು ಕುಟುಂಬಕ್ಕೂ ಒಳ್ಳೆಯದಲ್ಲ, ದೇಶಕ್ಕೂ ಒಳ್ಳೆಯದಲ್ಲ. ಯುವಕರು ಮಕ್ಕಳು ಇಂಥದ್ದೆಲ್ಲ ಕಲ್ತ್ರೆ ಅಭಿವೃದ್ಧಿ ಎಲ್ಲಿ ಸಾಧ್ಯ ಆಗುತ್ತೆ? ಮಕ್ಕಳು ಕಲಿಬಾರದು, ನಮ್ಮಂತ ಅಳಬರು ಕಲ್ತಿದ್ದನ್ನು ಈಗಲೇ ಬಿಡಬೇಕು. ಈ ಅಭ್ಯಾಸವನ್ನು ಕಲಿತವರು ಸಣ್ಣ ವಯಸ್ಸಿಗೆ ತುಂಬಾ ವಯಸ್ಸಾದಂತೆ ಮುದುಕರಂತೆ ಕಾಣ್ತಾರೆ. ಅಲ್ಲೂ ಮೂಳೆ ಚರ್ಮ ಎಲ್ಲವೂ ತುಂಬಾ ಬೇಗ ಹಾಳಾಗುತ್ತಂತೆ, ಹೌದಾ ಡಾಕ್ಟ್ರಮ್ಮ? ಬರೀ ಅಷ್ಟೇ ಅಲ್ಲ, ದೇಹದ ಜೀವಕೋಶಗಳು ಕೂಡ ನಾಶ ಮಾಡುತ್ತದೆ. ಇದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ಇನ್ನು ಹೆಚ್ಚಾಗಿ ತಿಳಿಸಿಕೊಡ್ತೀರಾ ಡಾಕ್ಟ್ರೆ? ಕೇಳ್ತೀವಿ ಅಂದ್ರೆ ಹೇಳೋಕೆ ನಮಗೇನು ತೊಂದ್ರೆ, ಆದ್ರೆ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡೋದಲ್ಲ, ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಕಲಿಬೇಕು. ಆಗಲಿ ಡಾಕ್ಟ್ರೆ. ಇದುವರೆಗೂ ನಿಮ್ಮ ಮನೆಯವರನ್ನ ಅನಾಥರನ್ನಾಗಿ ಮಾಡುತ್ತದೆ ಹಿಂದೆ ಈಗಲೇ ಇದನ್ನ ಬಿಟ್ಟು ಬಿಡಿ ಕುರಿತು ಮೊದಲನೇ ಭಾಗದ ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಯಿವತ್ತು, ಈ ಒಂದು ಕೈತೋಟದ ಮಹತ್ವ ಈ ಕುರಿತು ಮಾತನಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ತಿಳಿಸಲಿಕ್ಕಾಗಿ ಸಹಾಯಕ ಪ್ರಾಧ್ಯಾಪಕರಾದಂತಹ ಎಚ್ ಪಿ ಚೈತ್ರ ಅವರು ನಮ್ಮೊಂದಿಗೆ ಇದ್ದಾರೆ, ಅವರಿಂದ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮೇಡಮ್. ಎಲ್ಲಾ ರೈತ ಬಾಂಧವರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾನು ನಿಮ್ಗೆ ಕೈತೋಟದಲ್ಲಿ ಇಂತಹ ಬೆಳೆಗಳನ್ನ ಬೆಳಿಬಹುದು, ಯಾವ ರಾಸಾಯನಿಕ ಗೊಬ್ಬರಗಳನ್ನ ಇಲ್ದೇನೆ ಆರ್ಗ್ಯಾನಿಕ್ ರೀತಿಯಲ್ಲಿ ಯಾವ ತರ ಬೆಳಿಬಹುದು ಅಂತ ಹೇಳ್ತಾ ಇದ್ದೇನೆ. ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಯಾವಾಗ್ಲೂ ನಾವು ಪ್ರತಿ ಸಲ ಸಂತೆಗೆ ಹೋದಾಗ ಏನಾಗಿರುತ್ತೆ, ಏನು ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆದಿರ್ತಾರೆ ಅಂತ ತರಕಾರಿ ಅಥವಾ ಹಣ್ಣುಗಳನ್ನ ತಗೊಂಡು ಬರ್ತಾ ಇರ್ತೀವಿ. ಅದ್ರ ಜೊತೆಗೆ ದುಂದು ವೆಚ್ಚ, ಅದರ ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿ ಆಗ್ತಾ ಇರತ್ತೆ. ಅದೇ ನಮ್ಮ ಮನೆ ಹತ್ರ ಯಾವುದೋ ಒಂದು ಜಾಗ ಇತ್ತು ಅಂತ ಅಂದ್ರೆ ನಾವೇ ನಮ್ಮ ಸ್ವಂತವಾಗಿ ಬೆಳೆಸ್ಕೊಂಡು ಕೆಮಿಕಲ್ ರಹಿತವಾಗಿರುವಂತಹ ಬೆಳೆಗಳನ್ನ ಬೆಳೆಸ್ಕೊಂಡು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ಅದನ್ನ ಬೆಳೆಸೋಲಿ ನಿಮ್ಗೊಂದು ಮಾನಸಿಕವಾಗಿ ಒಂದು ನೆಮ್ಮದಿನೂ ಇರುತ್ತೆ, ಹಾಗೆ ದೇಹಕ್ಕೂ ಕೂಡ ಎಕ್ಸಸೈಸ್ ಆದಾಗ ಆಗತ್ತೆ. ಅದಕ್ಕೋಸ್ಕರ ಈ ಕೈದೋಟಗಳನ್ನ ಸ್ವಲ್ಪ ಜಾಗ ಇದ್ರು ಸಾಕು, ಅದನ್ನು ವೇಸ್ಟ್ ಮಾಡದೇನೆ ಒಳ್ಳೆ ಗಾಳಿ ಆದ್ರೂ ಬರುತ್ತೆ, ನಿಮ್ಗೆ ತುಂಬಾ ತುಂಬಾ ಬೆನಿಫಿಟ್ ಗಳಿದೆ ಇದರಿಂದ. ಹಾಗಾಗಿ ಪ್ರತಿಯೊಬ್ರು ಕೂಡ ಎಲ್ಲಾ ಮನೆ ಹತ್ರ ಸುತ್ತಮುತ್ತ ಇಲ್ಲಿ ಜಾಗಗಳಿರುತ್ತೆ, ಕಡಿಮೆ ಜಾಗ ಇರುವಂತಹವರು ತಾರಸಿ ಮೇಲೆ ಅಥವಾ ಇವಾಗ ನಾವೇನ್ ಹೇಳ್ತೀವಿ ವಿಂಡೋ ಪೇನ್ ಗಾರ್ಡನ್ ಅಂತ ಕೂಡ ಹೇಳ್ತೀವಿ, ಅಲ್ಲಿ ಹೂವಿನ ಗಿಡಗಳನ್ನ ಹಾಕೋದ್ರಿಂದ ಇಡ್ಬೋದು. ಎಲ್ಲಿ ನಿಮ್ಗೆ ಜಾಗಗಳಿರತ್ತೆ ಅಲ್ಲೆಲ್ಲ ನೀವು ಒಂದ್ ಕೈದೋಟಗಳನ್ನ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಕೈತೋಟ ಅಂತಂದ್ರೆ ಅಂದ್ರೆ ಹೆಚ್ಚಿನದಾಗಿ ನಮ್ಮ ರೈತ ಮಹಿಳೆಯರು ಆದ್ಯತೆ ಕೊಡಬೇಕಾಗುತ್ತೆ. ಈಗ ಮಳೆಗಾಲದಲ್ಲಿ ಮಾತ್ರ ಅವರಿಗೆ ಕೃಷಿಯಲ್ಲಿ ಕೆಲಸಗಳು ಇರ್ತವೆ, ಅಂದ್ರೆ ಈ ಬೇಸಿಗೆ ಬಂತು ಚಳಿಗಾಲ ಬಂತು ಅಂದ್ರೆ ಅಷ್ಟೊಂದು ಕೆಲಸಗಳು ಇರಲ್ಲ ಕೃಷಿ ಕೆಲಸಗಳು ಅಂತಂದ್ರೆ ಅಂತ ರೈತ ಮಹಿಳೆಯರು ಅಂದ್ರೆ ತಮ್ಮ ಮನೆ ಹತ್ರ ಜಾಗ ಇರುವಂತದ್ರಲ್ಲಿ ಅಂದ್ರೆ ಯಾವ ರೀತಿಯಾದಂತ ಒಂದು ತರಕಾರಿ ಆಗಿರ್ಬೋದು, ಹೂವು ಆಗಿರ್ಬೋದು, ಈ ಒಂದು ಹಣ್ಣಿನ ಗಿಡಗಳನ್ನ ಬೆಳಿಬಹುದು ಅಂತ ಹೇಳ್ತೀರಾ? ಈಗ ಕೇವಲ ರೈತ ಮಹಿಳೆಯರಷ್ಟೇ ಅಲ್ಲ, ಅದಕ್ಕೇನು ತುಂಬಾ ಸಮಯ ತಗೊಳ್ಳಲ್ಲ, ಮನೇಲಿ ಯಾರು ಫ್ರೀ ಆಗಿರ್ತಾರೆ ಅವರು ಸ್ವಲ್ಪ ಸಮಯದಲ್ಲಿ ಕೂಡ ಇದನ್ನೆಲ್ಲ ಮಾಡ್ಬೋದು. ಅದೇ ನಾನು ಆಗ್ಲೇ ಹೇಳಿದಾಗೆ ಪಪ್ಪಾಯಿ ಅಥವಾ ಪರಂಗಿ ಗಿಡ ಇರ್ಬೋದು, ತರಕಾರಿಗಳು ಬಂದ್ರೆ ಈರುಳ್ಳಿ, ಹಾಗೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ತೊಗರಿ ಕಾಯಿ ಆಗಿರ್ಬೋದು, ಮತ್ತೆ ಬಸಳೆ ಸೊಪ್ಪು ಅಂತ ಬರುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂತ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಡಯಾಬಿಟಿಸ್ ಇರುತ್ತೆ ಅಂತವ್ರು ಔಷಧಿ ಗಿಡ ಅಂತ ಅಂದ್ರೆ ಇನ್ಸುಲಿನ್ ಗಿಡಗಳನ್ನ ಹಾಕೊಂಡು ಒಂದೊಂದು ಎಲೆ ಸೇವಿಸೋದಾಗಿರ್ಬೋದು, ಕಿಡ್ನಿ ಸ್ಟೋನ್ಸ್ ಇರುತ್ತೆ ಅದಕ್ಕೆ ನಾವು ಬ್ರಯೋಫಿಲಮ್ ಅಂತ ಹೇಳ್ತೀವಿ, ಆ ತರ ಗಿಡ. ಕೆಲವೊಂದು ಯಾವ್ದು ಔಷಧಿ ಗಿಡಗಳಾಗಿರ್ಬೋದು ಅಥವಾ ನಿಂಬೆ ಹುಲ್ಲಾಗಿರ್ಬೋದು ಅಂತ ಕೆಲವೊಂದು ಸಸ್ಯಗಳನ್ನ ಅವ್ರ ಮನೆ ಹತ್ರ ಹಾಕೊಳ್ಳೋದ್ರಿಂದ ಅವರಿಗೆ ಒಂದು ಅವರೇ ಬೆಳೆದು ತಿನ್ನುವಂತ ಒಂದ್ ಸ್ವಲ್ಪ ನೆಮ್ಮದಿನೂ ಇರುತ್ತೆ, ಹಾಗೆ ಕೆಮಿಕಲ್ಸ್ ಇರೋದಿಲ್ಲ, ಯಾವುದೇ ರೀತಿ ಆರೋಗ್ಯನೂ ಚೆನ್ನಾಗಿರುತ್ತೆ. ಇಂತ ಎಲ್ಲ ಗಿಡಗಳನ್ನೂ ಹಾಕೋಬಹುದು. ಈಗ ಮನೆ ಹತ್ರ ಕೈತೋಟ ಮಾಡ್ಬೇಕಂತಂದ್ರೆ ನೀರಿನ ಸಮಸ್ಯೆ ಅಂತ ಕೆಲವರು ಹೇಳ್ತಾರೆ, ಅಂದ್ರೆ ಕೈತೋಟದಲ್ಲಿ ಏನ್ ಬೆಳಿತಾರ ಅಂತ ಒಂದು ಬೆಳೆಗಳಿಗೆ ಸಪರೇಟ್ ನೀರಾಕಂತ ಅವಶ್ಯಕತೆ ಇರಲ್ಲ, ಅಂದ್ರೆ ನೀರನ್ನ ಯಾವ ರೀತಿ ಅದನ್ನ ನಿಭಾಯಿಸಿಕೊಂಡು ಹೋಗೋದು? ಇವಾಗ ಅಡ್ಗೆ ಮನೆಯಲ್ಲಿ ನಾವೇನ್ ಮಾಡ್ತೀವಿ, ಡೈಲಿ ಅನ್ನ ಮಾಡೇ ಮಾಡ್ತೀವಿ, ಅಕ್ಕಿ ತೊಳೆದಿರೋ ನೀರ್ ಇರ್ಬೋದು, ತರಕಾರಿಗಳನ್ನ ತೊಳಿತೀವಿ ಆ ನೀರ್ ಇರ್ಬೋದು, ಮತ್ತೆ ಪಾತ್ರೆ ತೊಳೆದಿರೋ ನೀರು, ಹಾಗೆ ಮೊಟ್ಟೆ ಎಲ್ಲ ಬೇಯಿಸ್ತೀವಿ ಅಂದ್ರೆ ಅದನ್ನ, ಪ್ರತಿಯೊಂದು ಅಡ್ಗೆ ಮನೆಯಿಂದ ಏನು ನೀರ್ ಹೋಗುತ್ತಲ್ವ ಅದನ್ನ ಹೊರಗಡೆ ಚರಂಡಿಗೆ ಹೋಗೋಕ್ ಬಿಡ್ದೇನೆ ಅದೇ ನೀರನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರೆ ನಮ್ಗೆ ನೀರಿನ ಸದ್ಬಳಕೆನೂ ಆಗುತ್ತೆ, ಜೊತೆಗೆ ನೀರಿನ ಉಳಿತಾಯನೂ ಕೂಡ ಆಗತ್ತೆ. ಈ ಕೈ ತೋಟದಲ್ಲಿ ಅಂತಂದ್ರೆ ಬೇಗ ಬರಂತ ಬೆಳೆಗಳನ್ನ ಬೆಳೆಯುವುದು ಉತ್ತಮ ಅಂತ ಹೇಳ್ತೀರಾ, ಅಥವಾ ದೀರ್ಘಕಾಲದಲ್ಲಿ ಬರಂತ ಬೆಳೆಗಳನ್ನ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರಾ? ಇದರಲ್ಲಿ ಶೀಘ್ರವಾಗಿ ಏನು ಬೆಳೆಗಳು ಬರುತ್ತೆ ಅದನ್ನೇ ಬೆಳೆಯೋದು ಉತ್ತಮ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಮನೆ ಹತ್ರ ಇರ್ತೀವಿ, ಅವಾಗ ಅವಾಗ ಬೇಗ ನಾವು ಪಡೆದುಕೊಂಡಾಗ ಏನಾಗುತ್ತೆ, ಇನ್ನು ಒಂದ್ ಸ್ವಲ್ಪ ಉತ್ಸಾಹ ಜಾಸ್ತಿ ಆಗುತ್ತೆ, ಬೇಗ ಬೇಗ ಬರ್ತಾ ಇದೆ ನಾವು ಹಾಕ್ಬೇಕು ಅನ್ನೋದೆಲ್ಲ. ಹಾಗಾಗಿ ಶೀಘ್ರದಲ್ಲಿ ಏನು ಬೆಳೆಗಳು ಬರುತ್ತೆ ಅದನ್ನ ಬೆಳೆಸಬೇಕು ಅಂತ ಹೇಳ್ತೀನಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಯೋಚನೆ ಮಾಡಿದ್ರೆ ನಾವು ಪ್ರತಿನಿತ್ಯ ಆದಾಯ ತರುವಂತ ಬೆಳೆಗಳನ್ನೂ ಬೆಳೆಯಬಹುದು, ವಾರಕ್ಕೊಮ್ಮೆ ಆದಾಯ ಕೊಡುವಂತ ಬೆಳೆಗಳನ್ನು ಬೆಳೆಯಬಹುದು, ಅಂದ್ರೆ ವರ್ಷಕ್ಕೊಮ್ಮೆ ಕೊಡುವಂತ ಬೆಳೆಗಳನ್ನು ಬೆಳೆಯಬಹುದು, ಆರು ತಿಂಗಳಿಗೊಮ್ಮೆ ಕೊಡುವಂತ ಬೆಳೆಗಳನ್ನು ಬೆಳೆಯಬಹುದು. ಅಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೆಳೆಗಳನ್ನ? ಅದು ಒಂದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ಎಲ್ಲನೂ ನಿಭಾಯಿಸುವಂತ ಶಕ್ತಿ ಇದೆ, ಹಾಗೆ ಎಲ್ಲಾನು ಬೆಳೆಯೋದಕ್ಕೆ ಜಾಗ ಇದೆ ಅಂತ ಅಂದ್ರೆ ನೀವು ಹೆಚ್ಚಿನದಾಗಿ ನಿಮ್ಮ ಮನೆಗೂ ಬಳಸ್ಕೊಂಡು ಅದನ್ನ ಮಾರಾಟಕ್ಕೂ ಸಹ ಬಳಸ್ಬೋದು. ಹಾಗೆ ಜಾಗ ಇದ್ದು ಮಾರಾಟ ಮಾಡೋದಕ್ಕೂ ರೆಡಿ ಇದ್ದು ನಿಮ್ಮಲ್ಲಿ ಜನ ಇಲ್ಲ, ಅದನ್ನ ನಿಭಾಯಿಸಕ್ ಆಗಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಹಾಗಾಗಿ ಎಲ್ಲಾನು ನಿಭಾಯಿಸ್ಕೊಂಡು ಜಾಗ ಇದೆ ಮತ್ತೆ ನಮ್ಗೆ ಮಾರ್ಕೆಟ್ ಹತ್ರ ಇದೆ, ಸ್ವಲ್ಪ ಸ್ವಲ್ಪ ಮಾರಿದ್ರು ಈಗ ನಾವು ಹಿತ್ತಲು ಅಥವಾ ಕೈತೋಟ ಅಂತ ಹೇಳಿದ್ರೆ ತುಂಬಾ ಜಾಗ ಇರೋದಿಲ್ಲ ನಾವು ತುಂಬಾ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾರೋದಕ್ಕೆ. ಅವಾಗ ಏನಾಗುತ್ತೆ, ಕಡಿಮೆ ಕ್ವಾಂಟಿಟಿ ಮಾಡಿದಾಗ ಹತ್ರ ಮಾರ್ಕೆಟ್ ಇದೆ, ಕಡಿಮೆ ಕಡಿಮೆ ಮಾರಿದ್ರು ತಗೊಳ್ತಾರೆ ಅನ್ನೋ ಕಂಡೀಷನ್ ಇದ್ದಾಗ ನೀವು ಮಾರೋಕ್ಕೂ ಕೂಡ ಬಳಸ್ಬೋದು. ಮತ್ತೆ ಇನ್ನೊಂದು ಕಡೆ ನಾವು ಹೇಳ್ಬೇಕಂತಂದ್ರೆ ಈ ತರ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ತರಕಾರಿ ಗಿಡಗಳು ಹಾಕಿರೋದ್ರಿಂದ ಒಳ್ಳೆಯ ಒಂದು ಗುಣಮಟ್ಟದ ಗಾಳಿಯನ್ನು ಸಹ ನಾವು ಸೇವನೆ ಮಾಡಬಹುದು ಅಂದ್ರೆ ತಪ್ಪಲ್ಲ. ಹೌದು ಹೌದು, ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತಿದೆ ದಿನ ದಿನ ನಮ್ಮಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮನೆ ಹತ್ರ ಗಿಡಗಳು ಹಾಕಿದಾಗ ಏನಾಗುತ್ತೆ, ಗಾಳಿ ಶುದ್ಧವಾದ ಗಾಳಿನೂ ಬರುತ್ತೆ. ಈಗ ನಿಮಗೆ ಗೊತ್ತಿರೋ ಕೆಲವೊಂದು ಆಮ್ಲಜನಕವನ್ನ ಏರ್ ಪ್ಯೂರಿಫೈಯರ್ಸ್ ಅಂತ ಹೇಳ್ತೀವಿ, ಗಾಳಿಯನ್ನ ಶುದ್ಧೀಕರಣ ಮಾಡಿ ಕೊಡುವಂತ ಗಿಡಗಳು. ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾವು ಸ್ಯಾನ್ಸ್ವೇರಿಯಾ ಅಂತ ಹೇಳ್ತೀವಿ, ಇದರ ಕೆಲವೊಂದು ಗಿಡಗಳನ್ನ ಹಾಕೋದ್ರಿಂದ ಒಳ್ಳೆ ಗಾಳಿ ಕೂಡ ಲಭ್ಯ ಆಗತ್ತೆ. ಈಗ ಕೆಲವೊಂದು ಲಿಂಬು ಇಂಥವೆಲ್ಲ ಬೆಳೆಯೋದ್ರಿಂದ ಮನೆ ಹತ್ರ ಅಂದ್ರೆ ಈಗ ಏನು ಸೊಳ್ಳೆ ಅಂತ ಹೇಳ್ತೀವೋ ಅವುಗಳ ಒಂದು ಹಾವಳಿಯನ್ನ ನಾವು ತಡೆಗಟ್ಟಬಹುದು ಅಂತ ಹೇಳ್ಬಹುದು. ಹೌದು, ಒಂದು ರೀತಿ ಹಾವಳಿ ತಡೆಗಟ್ಟಲೂಬಹುದು, ಹಾಗೆ ಒಂದು ಜಾಸ್ತಿನೂ ಆಗುತ್ತೆ. ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ನೀರನ್ನ ಮಿತವಾಗಿ ಹೋಗೋ ತರ ನೋಡ್ಕೋಬೇಕು. ಯಾವಾಗ ನೀರು ನಿಂತ್ ಬಿಡುತ್ತೆ ಆಗ ಆ ತರ ಸೊಳ್ಳೆಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ನೀರನ್ನ ಆದಷ್ಟು ಎಲ್ಲಾ ಮಣ್ಣಲ್ಲಿ ಏನು ಒಣಗಿರುತ್ತೆ ಆದ್ಮೇಲೆ ನೀರು ಹಾಕಬೇಕು. ಹಾಗೆ ನಿಂಬೆ ಹುಲ್ಲು ಈ ತರ ನೀವು ಹೇಳ್ದಾಗೆ ನಿಂಬೆ ಹಣ್ಣಿನ ಗಿಡ ಮತ್ತೆ ನಿಂಬೆ ಹುಲ್ಲು ಅಂತಾನೆ ಬರುತ್ತೆ, ಅದಿರ್ಬೋದು ಜೆರೇನಿಯಂ ಅಂತೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ನೀವು ಹಾಕೋದ್ರಿಂದ ಸೊಳ್ಳೆಗಳ ಕಾಟನು ಕಡಿಮೆ ಆಗುತ್ತೆ. ಈಗೆಲ್ಲ ಮನೆ ಹತ್ರ ಕೈತೋಟ ಮಾಡ್ಬೇಕಂತಂದ್ರೆ ಅಂದ್ರೆ ಯಾವ ರೀತಿಯಾದಂತ ಒಂದು ಗೊಬ್ಬರಗಳನ್ನ ಕೊಟ್ಟು ಬೆಳಿಬೇಕು ಅಂತ ಹೇಳ್ತೀರಾ? ನಾನು ಇವಾಗ ಮನೆ ಹತ್ರ ಬೆಳೆಯೋದ್ರಿಂದ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಆರ್ಗ್ಯಾನಿಕ್ ಆಗಿರುವಂತಹ ಗೊಬ್ಬರಗಳನ್ನ ಬಳಸ್ಬೇಕು ಅಂತ ಹೇಳ್ತೀನಿ. ಇವಾಗ ನಿಮಗೆ ಗೊತ್ತಿರೋದ ಕುರಿ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ, ಇನ್ನ ಸಗಣಿ ಗೊಬ್ಬರ, ಈ ಗೊಬ್ಬರಗಳನ್ನ ಹಾಕೊಂಡು ಹಾಗೆ ಕೆಮಿಕಲ್ಸ್ ನು ಕೂಡ ನಾವು ಸ್ವಲ್ಪ ಕಡಿಮೆ ಮಾಡ್ಬೇಕು. ಈಗ ಉದಾಹರಣೆಗೆ ನೀವು ರಸ ಹೀರೋ ಕೀಟಗಳೆಲ್ಲ ಬರುತ್ತೆ, ಆ ಕೀಟಗಳೆಲ್ಲ ಬಂದಾಗ ಏನಾಗುತ್ತೆ, ನಾವು ಹೊರಗಡೆ ಹೋಗಿ ಕೆಮಿಕಲ್ ಇನ್ನೊಂದು ಹಾಕೋದ್ರಕ್ಕಿನ್ನ ಹುಳಿ ಮೊಸರು ಬರುತ್ತಲ್ವಾ ಆತರ ಅದನ್ನೊಂದು ಹಾಕ್ಬೋದು. ಅದೇ ತರ ತುಂಬಾ ಹುಳಗಳಿಗೆ ಕೀಟಗಳಿಗೆ ಇನ್ನು ಆರ್ಗ್ಯಾನಿಕ್ ರೀತಿನಲ್ಲೇ ಇರುತ್ತೆ, ಅದನ್ನೆಲ್ಲಾನು ನಾವು ಬಳಸ್ಕೋಬೇಕು. ಇನ್ನೊಂದು ಬೂದಿ ರೋಗ ಅಂತ ಬರುತ್ತೆ, ಅದಕ್ಕೆ ನಾವು ಮೈದಾ ಹಾಕೋದ್ರಿಂದ ಹೊಟ್ಟೋಗ್ಬಿಡತ್ತೆ, ಮೈದಾನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ. ಆದ್ರೆ ನಾವೇನ್ ಮಾಡ್ತೀವಿ, ಕೆಮಿಕಲ್ಸ್ ಹೋಗ್ತೀವಿ. ಹಾಗಾಗಿ ನಾನು ಒಂದ್ ಹೇಳೋದು ಅಂದ್ರೆ ಕೈದೋಟ ಮಾಡ್ಬೇಕಾದ್ರೆ ಮುಖ್ಯವಾಗಿ ನಮ್ಮ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು ಅಂದ್ರೆ ಕೆಮಿಕಲ್ಸ್ ನ ದೂರ ಇಡಬೇಕು, ಆರ್ಗ್ಯಾನಿಕ್ ರೀತಿನಲ್ಲಿ ಏನು ನಮ್ ಕೈಲಿ ಸಿಗತ್ತೆ ಅದನ್ನ ಬಳಸ್ಬೇಕು ಅಂತ ಹೇಳ್ತೇನೆ. ಈಗ ಸಾಕಷ್ಟು ನಮ್ಮ ಮನೆಯಲ್ಲಿ ದಿನನಿತ್ಯ ಈ ತರಕಾರಿ ಹೆಚ್ಚಿದಂತ ಹಸಿ ಕಸ ಆಗಿರ್ಬೋದು, ಒಣಕಸ ಆಗಿರ್ಬೋದು, ಅಂದ್ರೆ ಇವನ್ನೆಲ್ಲ ಎಲ್ಲೆಂದ್ರಲ್ಲೇ ಬಿಸಾಕಿ ಪರಿಸರ ಹಾಳು ಮಾಡೋದಕ್ಕಿನ ಈ ಒಂದು ಕೈತೋಟ ಮಾಡಿ ಆ ಒಂದು ಕಸಗಳನ್ನ ಸಾವಯವ ಗೊಬ್ಬರದ ರೀತಿಯಲ್ಲಿ ಅವು ಕೊಟ್ರೆ ಅಂದ್ರೆ ಗುಣಮಟ್ಟದ ತರಕಾರಿ ಹಣ್ಣುಗಳನ್ನ ನಾವು ಬೆಳಕಬಹುದು, ಜೊತೆಗೆ ಪರಿಸರವನ್ನು ಸಹ ಕಾಪಾಡಿದಂಗಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಏನ್ ಹೇಳ್ತೀರಾ? ಇವಾಗ ಏನಂತಂದ್ರೆ ದಿನನಿತ್ಯ ಮನೆಯಲ್ಲಿ ಹಸಿ ಕಸ ಅಂತೂ ಇದ್ದೇ ಇರುತ್ತೆ. ಒಂದು ಅನ್ನ ವೇಸ್ಟ್ ಆಗಿರೋಂತದ್ದಿರ್ಬೋದು ಅಥವಾ ತರಕಾರಿಗಳು ಕೊಳ್ತಿರೋಂತದ್ದಿರ್ಬೋದು, ಅದನ್ನೆಲ್ಲ ನಾವು ಸುಮ್ಮನೆ ಎಸಿತಾ ಇರ್ತೀವಿ. ಅದ್ರ ಬದಲು ಒಂದು ಗುಂಡಿ ತೆಗೆದು ಅದನ್ನ ಹಾಕ್ತಾ ಹೋಗಿ ಅದನ್ನೇ ನಾವು ಗೊಬ್ಬರವಾಗಿ ಮಾರ್ಪಾಡು ಮಾಡಿಕೊಂಡು ಆ ಗೊಬ್ಬರವನ್ನು ಮತ್ತೆ ನಮ್ಮ ಕೈದೋಟಗಳಿಗೆ ಬಳಸ್ಕೋಬಹುದು. ಹಾಗಾಗಿ ಉತ್ತಮ ಅಭಿವೃದ್ಧಿನ ಕಾಣಬಹುದು ನಾವು ನಮ್ಮ ಕೈದೋಟದ ಗಿಡಗಳಲ್ಲಿ. ಈಗ ಈ ರೀತಿಯಾಗಿ ಕೈತೋಟದಲ್ಲಿ ಈ ಒಂದು ಹಸಿ ಕಸ ಮತ್ತು ಒಣಕಸ ಅಂದ್ರೆ ನಮ್ಮಲ್ಲಿ ಸಿಗಂತ ತ್ಯಾಜ್ಯಗಳನ್ನ ಬೆಳೆಸಿ ನಾವು ಬೆಳೆಯೋದ್ರಿಂದ ಈಗ ಒಳ್ಳೆಯ ಒಂದು ಗುಣಮಟ್ಟದ ತರಕಾರಿಗಳು ಹಣ್ಣುಗಳನ್ನ ನಾವು ಬೆಳ್ಕೊಂಡಂಗಾಗುತ್ತೆ. ಅಂದ್ರೆ ಇವನ್ನ ಪ್ರತಿನಿತ್ಯ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಸಾಕಷ್ಟು ಒಳ್ಳೆಯ ಒಂದು ಪರಿಣಾಮ ಬೀರುತ್ತೆ ಅಂದ್ರೆ ತಪ್ಪಲ್ಲ. ಹೌದು, ಇವಾಗ ನಾವು ಕೆಮಿಕಲ್ ಸೇರಿರುವಂತಹ ಊಟನ ಮಾಡಿದಾಗ ತಕ್ಷಣ ನಮ್ಗೇನು ಎಫೆಕ್ಟ್ ಗೊತ್ತಾಗಲ್ಲ, ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಆಗಿ ವಿಷಕಾರಿಯಾಗಿ ನಮ್ಮ ದೇಹಕ್ಕೆ ಸೇರುತ್ತೆ. ಅದೇ ಇವಾಗ ನಾವು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ಸ್ ಇಲ್ದೇನೆ ನಾವು ಅದನ್ನ ಬಳಸಿದಂತಲ್ಲಿ ತರಕಾರಿ ಅಥವಾ ಹಣ್ಣುಗಳನ್ನ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಯಾವುದೇ ವಿಷಯುಕ್ತ ಪದಾರ್ಥಗಳು ನಮ್ಮ ದೇಹದೊಳಗೆ ಹೋಗಲ್ಲ, ಹಾಗೆ ಇನ್ನ ಆರೋಗ್ಯ ಹಾಗೆ ಕಾಪಾಡ್ಕೊಂಡು ಹೋಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಮಾವಿನ ಹಣ್ಣು, ಈಗ ನಮ್ಮ ಮನೆ ಹತ್ರ ಒಂದು ಕೈ ತೋಟದಲ್ಲಿ ಒಂದು ಮರ ಇತ್ತು ಅಂದ್ರೆ, ನಮ್ಮ ಮನೆತನಕ್ಕೆ ಮತ್ತು ನಮ್ಮ ಸಂಬಂಧಿಕರಿಗೆ ಅಕ್ಕಪಕ್ಕದವರಿಗೆಲ್ಲ ಕೊಟ್ಟು ತಿನ್ನ ವಸ್ತು ಹಣ್ಣು ಬಿಡುತ್ತೆ ಮರ ಅಂದ್ರೆ, ನಾವು ಬೇರೆ ಹೊರಗಡೆ ನಾವು ಮಾರ್ಕೆಟ್ ನಲ್ಲಿ ಇವತ್ತು ತರಬೇಕಂತಂದ್ರೆ ಯಾವುದು ಸಾವಯವದಲ್ಲಿ ಬೆಳೆದಿರತಕ್ಕಂಥ ಹಣ್ಣುಗಳು ಸಿಗಲ್ಲ. ಈಗ ಕಾಯಿಯನ್ನ ಹಣ್ಣು ಮಾಡ್ಲಿಕ್ಕೂ ರಾಸಾಯನಿಕಗಳನ್ನ ಬಳಸ್ತಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ಅಂದ್ರೆ ಈ ಕೈ ತೋಟ ಸಾಕಷ್ಟು ಉಪಯೋಗ ಅಂದ್ರೆ ತಪ್ಪಾಗಲಾರದು. ಇದು ಹೇಗಾಗುತ್ತೆ ಅಂದ್ರೆ, ಮನೆ ಹತ್ರ ಅಷ್ಟು ಜಾಗ ಇತ್ತು, ಒಂದ್ ಮರ ಬೆಳೆಸುವಷ್ಟು ಜಾಗ ಇತ್ತು ಅಂದ್ರೆ ಮಾತ್ರ ಇದು ಸೂಕ್ತ ಆಗುತ್ತೆ. ಅದೇ ನಿಮ್ಮಲ್ಲಿ ಜಾಗ ಇರಲಿಲ್ಲ ಅಂದಾಗ ನಾವು ಹಣ್ಣಿನ ಬೆಳೆಗಳಿಗೆ ಯಾವುದು ತುಂಬಾ ಅದ್ರ ಮೇಲೆ ಕೆನೋಪಿ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಚಿಕ್ಕದಂತ, ಅದೇ ನಾನು ಹೇಳ್ದಾಗೆ ಬಾಳೆ ಇರ್ಬೋದು, ಪರಂಗಿ ಇರ್ಬೋದು, ಅಂಥದನ್ನ ಬೆಳೆಸ್ಬೇಕಾಗತ್ತೆ. ಈಗ ನೀವು ಮಾವನ್ನ ಅದೇ ತರ ಬೆಳೆಸ್ಬೇಕು ಅಂದ್ರೆ ಒಂದು ತೋಟಗಳಿಗೆ ಹೋಗ್ಬೇಕಾಗತ್ತೆ, ಇಲ್ಲ ಅಂತ ಅಂದ್ರೆ ನಿಮ್ಮ ಮನೆ ಹತ್ರ ಅಷ್ಟು ಜಾಗ ಇತ್ತು ಅಂದ್ರೆ ಮಾತ್ರ ಬೆಳೆಸ್ಬೋದು ಅಷ್ಟೇ. ಇತ್ತೀಚೆಗೆಲ್ಲ ಹೈಬ್ರಿಡ್ ತಳಿಗಳು ಬಂದವೆ ಅಂದ್ರೆ ಮಾವಿನ ಮರ ಆಗಿರ್ಬೋದು, ಇವೇನು ಯಥೇಚ್ಛವಾಗಿ ಏನ್ ಬೆಳೆಯಲ್ಲ ಅಂದ್ರೆ ಮನೆ ಹತ್ರನು ಬೆಳಿಬಹುದು. ಹಾ, ಅಂತದ್ದು ಬೆಳಿಬಹುದು. ಆದ್ರೂ ಕೆಲವೊಬ್ರಿಗೆ ಏನಾಗಿರುತ್ತೆ ಅಂದ್ರೆ ಒತ್ತೊತ್ತಾಗಿ ಮನೆಗಳಿರುತ್ತೆ, ಒಂದು ಮರನ ಅದು ಎಷ್ಟೇ ಚಿಕ್ಕದಾಗಿದ್ರು ಆ ಮರ ಗಿಡನ ನೆಡುವಷ್ಟು ಅಲ್ಲಿ ಜಾಗ ಇರೋದಿಲ್ಲ. ಅಂತ ಪರಿಸ್ಥಿತಿನಲ್ಲಿ ನೀವು ಇಂಥ ಹಣ್ಣು ಬೆಳೆಗಳಿಗೆ ಯಾವ್ದು ಕಡಿಮೆ ಕೆನೋಪಿನ ಹೊಂದಿರುತ್ತೆ ಅಂತ ಗಿಡಗಳನ್ನ ಹೋಗ್ಬೋದು, ಇಲ್ಲ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬಹುದು, ಜಾಗ ನಡೆಯುತ್ತೆ ಅನ್ನೋ ಕಂಡೀಷನ್ ಇದ್ರೆ ಹೈಬ್ರಿಡ್ ತಳಿಗಳನ್ನ ತಂದು ನೀವು ಹೇಳ್ದಾಗ ಅದನ್ನ ಬೆಳೆಸಬಹುದು. ಈಗ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸಾಕಷ್ಟು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕಪ್ಪ ಅಂತಂದ್ರೆ ಪ್ರತಿನಿತ್ಯ ಈ ಲಿಂಬೆಹಣ್ಣು ಸೇವನೆ ಮಾಡಬೇಕು, ಪಪ್ಪಾಯಿ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಇವು ಪ್ರತಿನಿತ್ಯ ನಾವು ಹೊರಗಡೆ ಹೋಗಿ ಮಾರ್ಕೆಟ್ ಅಲ್ಲಿ ಕೊಂಡು ತಿನ್ನಕ್ ಆಗ್ತಾ ಇಲ್ಲ ಇವತ್ತು. ಅಂದ್ರೆ ಈಗ ಎಲ್ಲರಿಗೂ ಒಂದೇ ರೀತಿಯಾದಂತ ಒಂದು ಆರ್ಥಿಕ ಪರಿಸ್ಥಿತಿ ಇರಲ್ಲ. ಅಂದ್ರೆ ಇವತ್ತು ಮನೆ ಹತ್ರ ಕೈತೋಟ ಮಾಡಿ ಇಂತ ಒಂದು ಬೆಳ್ಕೊಂಡ್ರೆ ಎಂತ ಒಂದು ಒಬ್ಬ ಬಡವಾದ್ರೂ ಪ್ರತಿನಿತ್ಯ ಈ ತರದ ಒಂದು ಹಣ್ಣುಗಳನ್ನ ಸೇವನೆ ಮಾಡಬಹುದು. ಹೌದು, ಯಾಕೆ ಅಂತಾನೆ ನಾವು ಮನೆ ಹತ್ರನೇ ಬೆಳೆದಿರ್ತೀವಿ. ನಾವು ಪ್ರತಿ ಸಲ ಇವಾಗ 1 ಕೆಜಿ ನಾವು ಏನಾದ್ರು ಹಣ್ಣು ತಗೋಬೇಕು ಅಂದ್ರೆ 100 ರೂಪಾಯಿ ಎತ್ತಿಡ್ಬೇಕಾಗತ್ತೆ. ಇವಾಗ ನಾವು ಏನ್ ಹೇಳ್ತೀವಿ ಅಂದ್ರೆ ನಮ್ಮ ಊಟದ ರೆಕಮೆಂಡೇಶನ್ ಏನಿದೆ ಅಂತ ಹೇಳಿದ್ರೆ, ನಾವು ಸ್ವಲ್ಪ ಅಷ್ಟೇ ಅನ್ನ ಅಥವಾ ಏನು ಸೀರಿಯಲ್ಸ್ ಗಳನ್ನ ಬಳಸ್ತೀವಿ, ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ತರಕಾರಿ ಮತ್ತು ಹಣ್ಣುಗಳು ಇರಬೇಕು ಅಂತ ರೆಕಮೆಂಡ್ ಮಾಡಿದೆ. ಆದ್ರೆ ಈಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಎಷ್ಟೊಂದು ಜನಕ್ಕೆ ಅವ್ರ ಏನ್ ರೆಕಮೆಂಡ್ ಮಾಡಿದಾರೆ ಅದನ್ನ ತಲುಪೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಅಷ್ಟೊಂದು ಆದಾಯ ಇರಲ್ಲ, ಹೋಗಿ ಹಣ್ಣನ್ನ ಕೊಂಡ್ಕೊಂಡು ತಿನ್ನುವಷ್ಟು ಅವರಿಗೆ ಶಕ್ತಿ ಇರೋದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಕೈದೋಟ ಮಾಡಿದಾಗ ನಾವು ಇವಾಗ ಏನು ನಮ್ಮ ದೇಹಕ್ಕೆ ಎಲ್ಲಾ ರೀತಿಯ ಅಂಶಗಳು, ವೈಟಮಿನ್ಸ್ಗಳು, ಮಿನರಲ್ಸ್ ಏನೇನ್ ಬೇಕು ಎಲ್ಲ ದೊರಕುತ್ತೆ. ಹಾಗಾಗಿ ಕೈದೋಟ ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಅಂದ್ರೆ ಎಲ್ಲೇ ಒಂದ್ ಕಡೆ ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಸಾಕಷ್ಟು ವೈದ್ಯರುಗಳು ಹೇಳ್ತಾರೆ, ಒಳ್ಳೆ ಉತ್ತಮವಾದ ಒಂದು ತರಕಾರಿಗಳನ್ನ ಸೇವನೆ ಮಾಡ್ರಿ, ಸೊಪ್ಪನ್ನ ಸೇವನೆ ಮಾಡ್ರಿ, ವಾರದಲ್ಲಿ ಒಂದಿನ ಸಂತೆ ಅಂತ ಹೇಳಿ ಮಾಡ್ತಾರೆ. ಆ ಸಂತೆ ಒಳಗಡೆ ಹೋಗಿ ಕೊಂಡ್ಕೊಂಡ್ಬಂದು ಒಂದು ಮನೆಯಲ್ಲಿಟ್ಟು ವಾರ ಪೂರ್ತಿ ನಾವು ಬಳಕೆ ಮಾಡಕ್ಕಾಗಲ್ಲ. ಅದರಲ್ಲೂ ಸಂತೆಯಲ್ಲಿ ಬೆಳೆಯುವಂತ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಸಾಕಷ್ಟು ಕೆಮಿಕಲ್ ಹಾಕಿರೋದ್ರಿಂದ ಅವು ಸಾಕಷ್ಟು ದಿನ ನಾವು ಅದನ್ನ ಗುಣಮಟ್ಟ ಕಾಪಾಡಕ್ಕಾಗಲ್ಲ. ಅಂದ್ರೆ ಒಂದ್ ಕಡೆ ನೋಡಿದ್ರೆ ಈ ಒಂದು ಕೈ ತೋಟದಲ್ಲಿ ಪ್ರತಿನಿತ್ಯ ನಾವು ತರಕಾರಿ ಸೊಪ್ಪನ್ನ ಬೆಳೆಯೋದ್ರಿಂದ ಪ್ರತಿನಿತ್ಯ ನಾವು ಆಹಾರದಲ್ಲಿ ಇವನ್ನ ಫ್ರೆಶ್ ಆದ ಒಂದು ತರಕಾರಿ ಒಂದು ಸೊಪ್ಪನ್ನ ಬಳಸಿ ಉತ್ತಮವಾದ ಒಂದು ಆರೋಗ್ಯವನ್ನು ಇದು ಕೊಡುತ್ತೆ ಕೈ ತೋಟ. ಇದರಿಂದ ಸಾಕಷ್ಟು ಒಂದು ಅನುಕೂಲ ಇದೆ ಅಂದ್ರೆ ತಪ್ಪಾಗಲಾರದು. ಹೌದು, ಇವಾಗ ಉದಾಹರಣೆಗೆ ನಾವು ಸೊಪ್ಪನ್ ಬೆಳಿತಿದೀವಿ ಅಂತ ಅಂದ್ರೆ, ನಿಮ್ಗೆ ಅವತ್ತಿನ ದಿನ ಅಡಿಗೆ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸೊಪ್ಪನ್ ಮಾತ್ರ ನೀವು ಕಟಾವು ಮಾಡ್ತೀರಾ. ಆವಾಗ ಏನಾಗುತ್ತೆ, ನಂತರ ದಿನಗಳಿಗೂ ನೀವು ಆ ಟೈಮಲ್ಲಿ ಫ್ರೆಶ್ ಆಗಿ ಏನ್ ಬೇಕು ತಾಜಾ ಯಾವ್ದಿರುತ್ತೆ ಅದನ್ನಷ್ಟೇ ತಗೋತಾ ಇರ್ತೀರಾ. ಹಾಗಾಗಿ ತಂದು ಸುಮಾರು ದಿನ ಮನೇಲಿಟ್ಟಾಗ ನಾವು ಏನೇ ಮೆಥಡ್ ಬಳಸಿದ್ರು ಕೂಡ ಅದು ಗುಣಮಟ್ಟನ ಕಳ್ಕೊಂಡೇ ಬಿಡುತ್ತೆ. ಅದೇ ಕೈದೋಟದಲ್ಲಿ ಇತ್ತು ಅಂತ ಅಂದ್ರೆ ನಮ್ಗೆ ಯಾವಾಗ ಬೇಕು ಆ ಸಂದರ್ಭದಲ್ಲಿ ನಾವು ಕಿತ್ಕೊಂಡು ಮಾಡ್ಕೋಬಹುದು. ಮೇಡಮ್ ಅವರೇ, ಕೊನೆಯದಾಗಿ ಅಂದ್ರೆ ವಿಶೇಷವಾಗಿ ನಮ್ಮ ರೈತ ಮಹಿಳೆಯರಿಗೆ ಈ ಒಂದು ಕೈ ತೋಟದ ಮಹತ್ವದ ಬಗ್ಗೆ ಏನ್ ಹೇಳ್ತೀರಾ? ಕೊನೆಯದಾಗಿ ಅಂತಂದ್ರೆ ಪ್ರತಿಯೊಬ್ರು ಎಲ್ಲರೂ ನಿಮ್ಮ ಮನೆ ಹತ್ರ ಕೈದೋಟ ಮಾಡಿ. ಯಾಕೆ ಅಂತ ಅಂದ್ರೆ ನೀವು ಹೊರಗಡೆ ಹೋಗಿ ಸಂತೆಗೆ ಒಂದ್ 500 ರೂಪಾಯಿ ಆದ್ರೂ ಒಂದ್ ವಾರ ಕುಳಿತು ಅಂತಂದ್ರೆ ನಿಮ್ ತುಂಬಾನೇ ಎಷ್ಟೋ ಉಳಿತಾಯ ಆದಾಗೆ. ಹಾಗೆ ರೈತ ಮಹಿಳೆಯರು ಮಾತ್ರನೇ ಅಂತಲ್ಲ, ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ಮಹಿಳೆಯರಾಗಿರ್ಬೋದು ಅಥವಾ ಮನೆಯಲ್ಲಿ ಇರುವಂತ ಗಂಡಸರಾಗಿರ್ಬೋದು, ನಿಮ್ಗೆ ಯಾವಾಗ ಯಾವಾಗ ಸಮಯ ಸಿಗುತ್ತೆ ಅವಾಗೆಲ್ಲರೂ ಕೈದೋಟದಲ್ಲಿ ಹೋಗಿ ನಿಮ್ಗೆ ಮನಸ್ಸಿಗೂ ಕೂಡ ಖುಷಿ ಸಿಗುತ್ತೆ, ನಾನ್ ಮಾಡಿರೋದು ಅಂತ ಒಂದು ತೃಪ್ತಿ ಇರುತ್ತೆ. ದಯವಿಟ್ಟು ಕೈದೋಟನ ಮಾಡಿ ಅಂತ ಹೇಳ್ತೀನಿ. ಒಳ್ಳೆದು ಚೈತ್ರ ಮೇಡಮ್ ಅವರೇ, ಇಲ್ಲೇ ತನಕ ಈ ಒಂದು ಕೈ ತೋಟದ ಮಹತ್ವ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಹಂಚಿಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ಕೇಳಿದ್ರೆ ಇದುವರೆಗೂ ಕೈತೋಟದ ಮಹತ್ವ ಕುರಿತು ಸಹಾಯಕ ಪ್ರಾಧ್ಯಾಪಕರಾದಂತಹ ಎಚ್ ಪಿ ಚೈತ್ರ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಯು ಎಂ ಮರುಳ ಸಿದ್ದೇಶ್. ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇದೀಗ ಹವಾಮಾನ ವರದಿ. ರಾಜ್ಯದಾದ್ಯಂತ ನೈಋತ್ಯ ಮಾನ್ಸೂನ್ ಮಾರುತ ದುರ್ಬಲವಾಗಿದ್ದು ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕರ್ನಾಟಕ ಮತ್ತು ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಕ್ಯಾಸಲ್ ರಾಕ್ ಉತ್ತರ ಕನ್ನಡ ಜಿಲ್ಲೆ 1 ಸೆಂಟಿಮೀಟರ್ ಮಳೆಯಾಗಿದೆ. ಹವಾಮಾನ ವೈಶಿಷ್ಟ್ಯದ ಸಾರಾಂಶ ಹೀಗಿದೆ. ಒಡಿಶಾ, ಪಶ್ಚಿಮ ಬಂಗಾಳ, ಕರಾವಳಿಯ ವಾಯುವ್ಯ ಬಂಗಾಳ ಕೊಲ್ಲಿಯ ಮೇಲೆ ಮೇಲ್ಭಾಗದ ವಾಯು ಚಂಡಮಾರುತ ಪರಿಶೀಲನೆಯು ಸರಾಸರಿ ಸಮುದ್ರ ಮಟ್ಟದಿಂದ 1.5 ಮತ್ತು 5.8 ಕಿಲೋಮೀಟರ್ ನಡುವೆ ಮುಂದುವರೆದಿದ್ದು ದಕ್ಷಿಣಕ್ಕೆ ಎತ್ತರಕ್ಕೆ ವಾಲುತ್ತಿದೆ. ಇದರ ಪ್ರಭಾವದಡಿಯಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಅದೇ ಪ್ರದೇಶದ ಮೇಲೆ ಕಡಿಮೆ ಒತ್ತಡದ ಪ್ರದೇಶವು ರೂಪುಗೊಳ್ಳುವ ಸಾಧ್ಯತೆ ಕಂಡುಬಂದಿದೆ. ವಿಶೇಷವಾಗಿ ನಾಳೆ ಬಳ್ಳಾರಿ, ಬೆಂಗಳೂರು ಗ್ರಾಮೀಣ, ಬೆಂಗಳೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಹಾಗೂ ಕೆಲವು ಸ್ಥಳಗಳಲ್ಲಿ ಬಿರುಗಾಳಿ ಸಹಿತ ಹಗುರದಿಂದ ಸಾಧಾರಣ ಮಳೆ ಹಾಗೂ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಕಂಡುಬಂದಿದೆ. ಉಳಿದಂತೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ಇರುವ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ನಿಂದ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಈ ಮೂಲಕ ಹವಾಮಾನ ವರದಿ ತಿಳಿಸಿದೆ. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆಯಲ್ಲಿ ಹೆಸರುಕಾಳು ಮಧ್ಯಮ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 6,901 ಗರಿಷ್ಠ 6,901 ರೂಪಾಯಿಗಳು. ನೆಲಗಡಲೆ, ಶೇಂಗಾ, ನಾಟಿ ಪ್ರತಿ ಕ್ವಿಂಟಾಲ್ಗೆ 6,312 3,977. ಹುರುಳಿಕಾಳು ಪ್ರತಿ ಕ್ವಿಂಟಾಲ್ಗೆ 2,911 3,101 ಗರಿಷ್ಠ. ಮೆಕ್ಕೆಜೋಳ ಸ್ಥಳೀಯ ಮಾರುಕಟ್ಟೆಯಲ್ಲಿ 1,569 2,525. ಹೊಳಲ್ಕೆರೆ ಮಾರುಕಟ್ಟೆಯಲ್ಲಿ ಅಡಕೆ ರಾಶಿ ಮಾರುಕಟ್ಟೆ ಧಾರಣೆ. ಕ್ವಿಂಟಾಲ್ಗೆ ಕನಿಷ್ಠ 56,779 ರೂಪಾಯಿಗಳಿಂದ ಗರಿಷ್ಠ 56,879 ರೂಪಾಯಿಗಳು. ಎಳನೀರು ಸಾವಿರಕ್ಕೆ 17,000 ಗರಿಷ್ಠ. ಇದಾಗಿತ್ತು ಹಿಂದಿನ ಮಾರುಕಟ್ಟೆ ಧಾರಣೆ. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ ಹೈನ್. ಆಕಾಶವಾಣಿಯಿಂದ ಅನೇಕ ತಮಿಳು ನಿಘಳಿಗಳು ನ್ಯೂಸ್ ಆನ್ AIR ಆಪಿಲ್ ಕಿಡೈಕುಂ. ದಿಸೈ ದೇರಾನಾಲುಂ ஆழிசேர் ஆறுகள் முகிலாய் மழையாய் பொழிவது போல் இசை தெலுங்கு. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಜನಪದ ಗೀತೆ. ತನ್ನನ್ನ ತಾನೋ ತಂದನಾನಿ ತಾನೋ ತನ್ನನ್ನ ತಾನೋ ತಂದನಾನಿ ತಾನೋ ತಂದನ್ನ ನಂತಂಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ ಒಲ್ಕೊಂಡು ಕುಂತವ್ನಲ್ಲ. ಅವನ್ ಗಾವಾದ್ರು ಕಚ್ಚಾರ ಚೇಳಾದ್ರು ಚುಚ್ಚಾ